ತೋಟದೊಳಗೆ ಇದ್ದೀವಿ. ಅವರ ದ್ರಾಕ್ಷಿ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಸುಮಾರು ವರ್ಷಗಳಿಂದ ಅವರು ದ್ರಾಕ್ಷಿ ಬೆಳೀತಾ ಇದ್ದಾರೆ. ದ್ರಾಕ್ಷಿ ಯಾವ ರೀತಿ ಅವರ ಅನುಭವಗಳಾದವ, ಅವುಗಳು ನಮ್ಮ ಉಳಿದಂತಹ ರೈತರಿಗೂ ಕೂಡ ಸ್ಫೂರ್ತಿ ನೀಡಬಹುದು, ಪ್ರೇರಣೆ ನೀಡಬಹುದು ಅನ್ನೋ ಕಾರಣಕ್ಕಾಗಿ ಅವರನ್ನ ನಾವು ಇವತ್ತಿನ ದಿವಸ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಪಾಟೀಲ್ ಅವರೇ. ನಮಸ್ಕಾರ. ಯಾವಾಗಿಂದ ನೀವು ಶುರು ಮಾಡಿದ್ದು ದ್ರಾಕ್ಷಿ ಬೆಳೆಯೋದಕ್ಕ? ನಾವು ದ್ರಾಕ್ಷಿ ರೀ 7-8 ವರ್ಷ ಮುಂಚೆಯಿಂದ ನಾವು ಚಾಲು ಮಾಡಿವ್ರಿ. ನಾವು ಮೊದಲ ಇವು ಕಬ್ಬ, ಉಳ್ಳಾಗಡ್ಡಿ ಇಂಥವೆಲ್ಲ ಬೆಳೀತಾ ಇದ್ದೀವಿ. ಬೇರೆದವರು ದ್ರಾಕ್ಷಿ ಹಚ್ಚುವುದು ಸ್ವಲ್ಪ ಹೆಚ್ಚಿನ ಉತ್ಪನ್ನ ತೆಗೆಯೋದ್ರಿಂದ ನೋಡಿದೀವಿ. ನೋಡಿ ಅವರು ನೀವು ಹಚ್ಚಿ ನೋಡ್ರಿ ಅಂತೇಳಿ ನಮಗೆ ಹೇಳಿದಾಗ ನಾವು ಯಾಕೆ ಹಚ್ಚಬಾರದು ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ನಾವು ದ್ರಾಕ್ಷಿ ಎಗ್ಗಿ ತಂದು ಹೆಚ್ಚಿದೀವ್ರಿ. ಹಚ್ಚಿದ ಕೂಡಲೇನ ಅದು ನಮಗೆ ಕಬ್ಬಿಗೆ ನೀರು ಸಾಲ್ತಿದ್ದಿಲ್ಲ, ಆ ಉದ್ದೇಶ ಇಟ್ಟುಕೊಂಡು ಅದು ಉತ್ಪನ್ನ ಜಾಸ್ತಿ ಬರ್ತೈತಿ, ನೀರನ್ನು ನಮಗೆ ವ್ಯತ್ಯಾಗಿ ಹನಿ ನೀರಾವರಿಯಿಂದ ಸ್ವಲ್ಪ ಹೆಚ್ಚಿಗೆ ಅನುಕೂಲ ಆಕೈತಿ ಅನ್ನೋ ಉದ್ದೇಶ ಇಟ್ಕೊಂಡು ಒಂದು 10-15 ಎಕರೆ ಕಬ್ಬು ಅದನ್ನ ಕ್ಯಾನ್ಸಲ್ ಮಾಡಿ ದ್ರಾಕ್ಷಿ ಹಚ್ಕೊಂಡಿವಿ. ಅವಾಗೇನಾತು, ಹಚ್ಚಿದ ವರ್ಷನ ಚಲೋ ತಂಗಿ ಕಾಯಿ ಹಿಡಿದು ಅಗದಿ ಉತ್ತಮ ರೀತಿಯಿಂದ ಬೆಳೆದ ನಮಗೆ ದ್ರಾಕ್ಷಿ ಒಳ್ಳೆ ಲಾಭನ ಕೊಡ್ತಿ. ಅದೇ ರೀತಿ 2ನೇ ವರ್ಷನೂ ಕೂಡ ನಮಗೆ ಲಾಭನ ಕೊಡ್ತಿ. ಕೊಟ್ಟಾಗ ನಾವು ಹೆಚ್ಚಿಗೆ ಲಾಭ ಸಿಗ್ತೈತಿ ಅನ್ನೋ ಉದ್ದೇಶ ಇಟ್ಕೊಂಡು ಮೊದಲ ನಾವು ಸುರುವತಿ ಹಚ್ಚಿದ್ದು 8 ಎಕರೆ ರೀ. ನಂತರ ಏನೈತಿ, ಮುಂದ ಮತ್ತೆ ಬ್ಯಾರೆ ಹೊಲದಾಗ ಒಂದು 7 ಎಕರೆ ಹಚ್ಚಬೇಕನ್ನುವಂತ ಒಂದು ಭಾವನೆಗಳು ನಮ್ಮಲ್ಲಿ ಬಂದವು. ಅಂದ್ರೆ ನೀರಿನ ಕೊರತೆ ಇರುವುದರಿಂದ ನಾವು ದ್ರಾಕ್ಷಿ ಮಾಡುವುದರಿಂದ ಹನಿ ನೀರಾವರಿಯಿಂದ ಹೆಚ್ಚಿಗೆ ನಾವು ಎಕರೆ ವಾರ ಮೇಲೆ ಹೆಚ್ಚಿಗೆ ತೆಗಿಯಕ್ ಅನುಕೂಲ ಆಕೈತಿ ಅಂತೇಳಿ ಮಾಡಿದೀವಿ. ಆದ್ರೆ ದ್ರಾಕ್ಷಿ ಏನ ನಮಗ ಅದು ಹೆಚ್ಚು ಕಡಿಮೆ ಹೊಲ ಭೂಮಿ ಒಳಗೆ ನಮ್ಮಲ್ಲಿ ಬೆಳೆದೈತಿ, ಚಲೋ ಉತ್ಪನ್ನ ಬಂದಾವ್ರಿ. ಆದ್ರ ಅದಕ್ಕೆ ಈ ರೋಗ ರುಜಿಗಳು ಬಾಳ ಅದಕ್ಕೆ. ಈ ಒಂದು ಪ್ರಕೃತಿ ವಿಕೋಪ ಅಂತಾರಲ್ಲ, ಆ ಪ್ರಕೃತಿ ವಿಕೋಪದಿಂದ ಅದು ಒಂದ್ ಸ್ವಲ್ಪ ಈ ರೈತರಿಗೆ ಹಿನ್ನಡೆಯನ್ನು ಮಾಡ್ತತಿ. ಎಲ್ಲಾ ಬೆಳೆದಿರ್ತೀವಿ, ಚಲೋ ತಂಗಿ ಬಂದಿರ್ತೈತಿ, ಅದು ಮಳಿ ಬರ್ತತಿ ಅಥವಾ ಒಳ್ಳೆ ಹೂ ಬಿಡಾಕತಿರ್ತೈತಿ. ಅದು ಹೂ ಬಿಡುವುದೊಂದು ಅದಕ್ಕೇನು ಹೂ ಅಂದ್ರ ನಾವು ಬ್ಯಾರೆದ ಹೂ ಹತ್ತಿವಿ, ಅದಕ್ಕೆ ಫ್ಲವರಿಂಗ್ ಅಂತ ಕರೀತಾರ. ದ್ರಾಕ್ಷಿ ಇದು ಫ್ಲವರಿಂಗ್ ಅಂದ್ರ ಹೂವಿನ ಹಂತದೊಳಗೆ ಇರ್ತೈತಿ. ಅವಾಗ ಒಳಗಿನ ಕಾಳ ಮಗ್ಗಿ ಹೊರಗೆ ಬರಾಕತಿರ್ತೈತಿ. ಆ ಟೈಮ್ನ್ಯಾಗ ಈ ಮಳಿ ಚಾಲೋ ಆಕತಿ. ಅಂತ ಟೈಮ್ನ್ಯಾಗ ಮಳಿ ಚಾಲೋ ಆದ್ರ ಅದೇ ಮಾಡತತಿ, ಎಲ್ಲಾನು ಕೊಳತ್ ಕಿಸಿಂದ ಕೊಳೆ ರೋಗ ಅಂತೇಳಿ ಅದಕ್ಕೊಂದು ಹೆಸರು. ಆ ಕೊಳೆ ರೋಗ ಬಂದು ಬರುದ್ರಿಂದ ಅದೇ ಮಾಡತತಿ, ಎಲ್ಲಾ ಗೊನಿ ಉದುರಿ ಹೋಗಿ ಅಲ್ಲೊಂದ್ ಇಲ್ಲೊಂದು ಗೊನಿ ಉಳಿದು ಅಲ್ಲೊಂದ್ ಇಲ್ಲೊಂದು ಕಾಳು ಉಳಿದು ಅದು ರೈತನಿಗೆ ಹಾನಿ ಮಾಡ್ತತಿ. ಇತ್ತಿತ್ತಲಾಗ ಬಂದಾಗ ಹವಾಮಾನ ವಿಪರೀತದಿಂದ ಮಳಿ ಈಗ ಆಗು ಟೈಮ್ನೇ ಮಳಿ ಆಗಂಗಿಲ್ಲ, ಆಗಲಾರದ ಟೈಮ್ದಾಗ ಮಳಿ ಆಗತೈತಿ. ಹಿಂಗಾಗಿ ಏನಾಗತೈತಿ, ರೈತರಿಗೆ ಅದು ಬಹಳ ಅನಾನುಕೂಲ ಆಗೈತಿ. ದ್ರಾಕ್ಷಿಯನ್ನ ಲಾಭದಾಯಕ ಅಲ್ಲ ಅಂತಲ್ಲ, ದ್ರಾಕ್ಷಿ ಲಾಭದಾಯಕನ ಐತಿ ಅದ. ಆದ್ರ ಅದನ್ನ ರೈತ ಬೆಳ್ಕೊಂಡು ನಿಂತ ಕಟಾವು ಮಾಡುವ ಟೈಮ್ನ್ಯಾಗ ಮಳಿಯಾಗಿ ಆನಿಕಲ್ಲ ಸಿಡ್ಲ ಗುಡುಗ ಮಳಿ ಆತಂದ್ರ ಅವಾಗ ಇಡೀ ಪಡಾನ ನಾಶ ಹೋಗತಿ. ಎಷ್ಟೋ ಜನರು ಹೊಲಾನು ಮಾರ್ಕೊಂಡಾರ, ಎಷ್ಟೋ ಜನರು ಏನೈತಿ ಅದಕ್ಕೆ ಇದು ನೇಣ ಹಾಕೊಂಡು ಸತ್ತಾರಿ. ಈ ವಿಷಯದಾಗ ನಾವು ಮಾಡೀವಿ, ಆದ್ರೆ ಏನೈತಿ ನಮಗ ಈ ವರ್ಷ ಅಂದ್ರೆ ಇದು 6-7 ವರ್ಷ ನಾವು ಏನ್ ಮಾಡಿ ಹೊಸ ಪಡ ಅಂತ ಏನ್ ಮಾಡಿದೀವಿ, ಅದು 2 ವರ್ಷ ಆತ್ ನಮಗ್ ಕೈನ ಕೊಡಾಕತೈತ್ರಿ. ಒಳ್ಳೆ ಫ್ಲವರಿಂಗ್ ಇದ್ದಾಗ ಮಳಿ ಚಾಲು ಆಕತಿ. ಹೋದ ವರ್ಷ ಲಾಸ್ಟ್ ಮೂಮೆಂಟ್ನೇ ಮಾಡಿದೀವಿ, ಅವಾಗೂ ಸೈಕ್ಲೋನ್ ಬಂದು ಹೋತು. ಈ ವರ್ಷ ಅದಕ್ಕಿಂತಲೂ ಒಂದು ತಿಂಗಳು ಅಗಾವ ಮಾಡಿದೀವಿ, ಧಾರಾಕಾರ ಮಳಿ 15 ದಿವಸ ಏಕ ಮಳೆ ಹತ್ತಿ ಮಳೆ ಹತ್ತಿ ಎಲ್ಲಾ ಫ್ಲವರಿಂಗ್ ದಾಗ 7 ಎಕರೆ ಇದು ಪೇಲನ ಆತ. ಮೊದಲಿಂದ ಏನ್ 8 ಎಕರೆ ಅಕ್ಟೋಬರ್ 1 ಮಾಡಿದೀವಿ, ಅದು ಚಲೋ ಆತಿ. ಅದು ಈಗ ಅದನ್ನ ಕಟಾವ್ ಮಾಡಿ ಹಾಕಿವಿ, ಚಲೋ ಐತಿ. ಹಿಕ್ಕಟ್ ಮಾಡಿದ್ದೇನೈತಿ, ಈಗ ನಮಗೆ ಹಾನಿನ ಅದು ಮಿನಿಮಮ್ ಒಂದು 40 ಲಕ್ಷ ರೂಪಾಯಿದ ಆಗಬೇಕಾಗಿತ್ತು. ಇವತ್ತ ಅದು ಒಂದು 10-12 ಲಕ್ಷ ರೂಪಾಯಿ ಆಗತ್ತ. ಅಂದ್ರೆ 20-25 ಲಕ್ಷ ರೂಪಾಯಿ ನಮಗೆ ರೈತಗೆ ಹಾನಿ ಮಾಡ್ತದ. ಮತ್ತೆ ಇಂತಹ ಸಂದರ್ಭದೊಳಗ ನೀವು ಹೆಂಗ್ ಅದನ್ನ ತಾಳ್ಕೋತೀರಿ, ಏನ್ ಮಾಡ್ತೀರಿ, ಮುಂದ ಈ ದ್ರಾಕ್ಷಿ ಇಟ್ಕೋಬೇಕು ಅಥವಾ ತೆಗಿಬೇಕು ಅನ್ನುವಂತಹ ಭಾವನೆಗಳು ಬರಬಹುದಲ್ಲ? ಹೌದು ಸರ್, ನೀವು ಹೇಳೋದು ಸತ್ಯ ಐತಿ. ಈ ನುಕ್ಸಾನ ಆಗುದು ನೋಡಿದ್ರೆ ನೀವು ಹೇಳೋದು ಕೆಲವೊಬ್ರು ಅಂಜಿ ತೆಗೆದ ಬಿಟ್ಟಾರ್ರಿ. ಯಾಕಂದ್ರೆ ನಮಗೆ ಇನ್ನುಳಿದ ಭೂಮಿ ಅದಾವ ಬೇರೆ, ನಮ್ಮ 35-40 ಎಕರೆ ಜಮೀನ್ ಅದಾವ ಬೇರೆ. ಜಮೀನಿನೊಳಗೆ ನಾವು ಕಬ್ಬು ಅದು ಹಾಕೊಂಡಿದೀವಿ. ನಾವು ಇಲ್ಲಿ ನುಕ್ಸಾನ ಆದ್ರೂ ಅದು ಬರ್ತೈತಿ, ನಾವು ತಡ್ಕೊಳ್ಳೋ ಶಕ್ತಿ ನಮ್ಗೆ ಐತಿ. ಆದ್ರೆ ಬರೇ ಒಂದು 4 ಎಕರೆ ಜಮೀನ್ ಇದ್ದ ರೈತ ಇದನ್ನ ಮಾಡಿದಂದ್ರ ಅವಾಗ ಉಳಗಾಲಿಲ್ಲ. ಅವಾಗ ಯಾಕೆ ಉಳಗಾಲಿಲ್ಲ ಅಂದ್ರೆ ಹಿಂಗ ಏನಾರ ಬಂದ ಇವತ್ತ ಚಂಡಮಾರುತನಾಗ್ಲಿ ಸೈಕ್ಲೋನ್ ಆಗ್ಲಿ ಏನೇನೋ 108 ಮಳಿ ಬರ್ತಾವ್ರಿ. ಹಂಗ ಏನರ ಆ 4 ಎಕರೆ ಅದ್ರಾಗ ಸಿಕ್ಕೊಂಡದ ಕರೆ ಆದ್ರೆ ಅವ 10 ವರ್ಷ ಹಾಳಾಗಂಗಲ್ಲ. 10 ವರ್ಷ ಅವ್ನ ದಿನದಾಗ ಒದ್ದಾಡ್ಬೇಕಾಕತಿ. ಮತ್ತು ರೈತ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನ ಅಂತ ಕೇಳಿದ್ರೆ ಇದೇ ಉದಾಹರಣೆ. ಅವ್ ಅವೇನ್ ಯಾರಿಗೆ ಏನೋ ಕುಡಿದು ಲಾಜನಾಗ ಇದ್ದ ಹಳಗಾಲ ಮಾಡಿ ಅವೇನು ಉರ್ಲಾಕೊಂಡಿಲ್ಲ, ಅವ ಇಂಥ ಹೊಡೆತಕ್ಕ ರೈತ ಹಾಕೋತಾನ. ಅದಕ್ಕೇನೈತಿ, ಅದ ಉರ್ಲಾಕೊಂಡದಕ್ಕ ಸರ್ಕಾರ ಇನ್ನುಳಿದ ಮಂದಿ ಬ್ಯಾರೆ ರೀತಿ ಮಾತಾಡ್ತಾರ. ಈ ದೇಣಿ ಮಾಡ್ಯಾನ ಹಾಕೊಂಡಾನ ಬ್ಯಾರೆ ಖರ್ಚು ಮಾಡ್ಯಾನ ಅತ್ತಾರ, ಅದೆಲ್ಲ ಸುಳ್ಳದ. ರೈತಗೆ ಇದು ಪಕ್ಕ ನೂರಕ್ಕ ನೂರು ಸತ್ಯ ಇದ ಲಾಸ್ ಆಗ್ಯಾವ ನೀನ್ ಹಾಕೋತಾನ. ಇವು ಇಂಥ ಪ್ರಕೃತಿ ಈ ಕೋಪದಿಂದನ ಆಕೈತಿ, ಮತ್ತೆ ಅದರಿಂದ ಆಗಂಗಲ್ಲ. ರೈತನ ಜೀವ ಬರೀ ಒಂದು ದೇನೆ ಸಂಬಂಧ ಇವತ್ತಿನ ಕಾಲದಲ್ಲಿ ಯಾರು ಜೀವ ಕೊಡಂಗಿಲ್ಲ. ಅವಾಗ ಹಾನಿ ಆದಾಗ ಮಾತ್ರ ಮಾಡ್ಕೋತಾನವ. ಮತ್ತು ಬ್ಯಾರೆ ರೀತಿಯಿಂದ ಅವರಿಗೆ ಬ್ಯಾರೆ ಮೂಲದಿಂದ ಹಣ ಬರ್ತಿತ್ತಂದ್ರ ಅಂತವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರತೈತಿ, ಅವ್ರು ಯಾಕೆ ಉರ್ಲಾಕೋತಾರ ಹಾಕೊಳ್ಳಂಗಿಲ್ಲ. ಈ ಉದ್ದೇಶ ಇಟ್ಟುಕೊಂಡ ದ್ರಾಕ್ಷಿ ಬೆಳೆಸೋದ್ ರೀತಿನೂ ಒಂದು ಮೆಥಡ್ ಐತ್ರಿ. ಅದಕ್ಕೆ ನಾವು ಬರೀ ಗೊಬ್ಬರ ಹಾಕಿ ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಅದು ಅದಕ್ಕೆ ರೋಗ ರುಜಿ ಬಾಳ ಬರ್ತೈತಿ. ನಾವು ಮೂರ್ ನಾಲ್ಕು ವರ್ಷ ಬರೀ ಗೊಬ್ಬರ ಹಾಕಿ ಬೆಳೆಸಿದೀವಿ, ಹಿಂಗಾಗಕ್ಕಂತಲೇ ಈಗ ನಮ್ಮ ಹುಡುಗ ನಮ್ಮ ಮಗ 25 ವರ್ಷದ ಮಗ ಅದಾನ, ಅವ ಏಂತಿ 4 ವರ್ಷದಿಂದ ಅವ ಮಾಡಕತ್ತಾನ. ಅವ ಏನ್ ಮಾಡ್ಯಾನ ಈಗ ಎಲ್ಲ ಕೆಲವೊಂದು ವಾಟ್ಸಪ್ ಮೊಬೈಲ್ ವಾಟ್ಸಪ್ ಮುಖಾಂತರ ಇವ್ ಏನ್ ಇವು ಇದು ಅತ್ತಾರಲ್ರಿ ಕಂಪ್ಯೂಟರ್ ಯುಗದೊಳಗ ಅವ್ ಹೊರಗಿನೂ ಎಲ್ಲ ಅವತರ ಮೊಬೈಲ್ ಒಳಗ ನೋಡ್ಕೊಂಡ ಮಾಡಿ ಅವಕ್ಕೆಲ್ಲ ಆರ್ಗ್ಯಾನಿಕ್ ಅಂತ ಹೇಳ್ಕಿಸಿಂದ ಏನೋ ಈ ಹನ್ನೆರಡತರ ಏನೇನೋ ಕೂಡಿಸಿ ಬ್ಯಾರಲ್ದೊಳಗೆ ಹಾಕಿ ಅದನ್ನ ಮಾಡೋದ್ರಿಂದ ಒಂದ್ ಸ್ವಲ್ಪ ರೋಗ ಈ ವರ್ಷ ಇಟ್ಟು ಮಳೆ ಆಗೈತಿಪ್ಪ ಅಂದ್ರೂ ನಮ್ಮ 50% ಹೋಗ್ಯಾವ 50% ಉಳ್ದಾವ. ಗೊಬ್ಬರ ಕಡಿಮೆ ಮಾಡಿವ್ರಿ, ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತಿವಿ, ಮತ್ತು ಇವು ಆಕಳದು ಗೋಮೂತ್ರವನ್ನು ನಾವು ಬಿಡುವುದರಿಂದ ಮತ್ತು ಹೆಚ್ಚು ಕಡಿಮೆ ನಾವು ಹೆಂಡಿ ಗೊಬ್ಬರ ಹಾಕೋದ್ರಿಂದ ರೋಗ ಕಡಿಮೆ ಬರ್ತೈತಿ, ಮತ್ತು ಗಿಡದೊಳಗೆ ಎನರ್ಜಿ ಹಚ್ಚಿರ್ತೈತಿ. ಅದಕ್ಕೆ ಬರೀ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಗಿಡ ಏನ್ ಮಾಡತೈತಿ ನೋಡಕ್ ಚಂದ ಕಾಣ್ತತಿ. ಆದ್ರೆ ಹಿಂಗ ಏನಾರ ಪ್ರಕೃತಿ ವಿಕೋಪ ಆದಾಗ ತನ್ನ ಇಡೀ ತನ್ನ ಹೂವ ಕಾಯಿ ಎಲ್ಲ ಕಳ್ಕೊಂಡ್ಬಿಡ್ತತಿ. ನಾವು ಸ್ವಂತ ಇದನ್ನ ನಾವು ವಿಚಾರ ಮಾಡಿ ಗೊಬ್ಬರ ಕಡಿಮೆ ಮಾಡಿ ನಾವು ಬಡ್ಡಿಗೆ ಅವಕು ನಾವು ಕಬ್ಬಿನ ರಾವದಿ ಕಟ್ ಮಾಡಿಸಿ ಅವು ದ್ರಾಕ್ಷಿ ಬಡ್ಡಿಗೆ ಹಾಕ್ತಿವ್ರಿ. ಅದು ಏನ್ ಮಾಡತೈತ್ರಿ, ಬ್ಯಾಸಿಗೆ ಒಳಗೆ ನೀರು ಕಡಿಮೆ ಆದಾಗ ತಂಪ ಹಿಡಿತೈತಿ, ಮತ್ತು ಕಸ ಮಾಡಿ ಕೊಡಂಗಿಲ್ಲ ರೈತಗೆ. ಅದು ಮೂರ್ನಾಲ್ಕು ತರ ಲಾಭ ಐತ್ರಿ, ಅದು ಗೊಬ್ಬರನು ಆಕೈತಿ ಕಸಾನು ಎಬ್ಬಿಸಿ ಕೊಡಂಗಿಲ್ಲ, ಮತ್ತೇನೈತಿ ತಂಪ ಹಿಡಿತೈತಿ ಭೂಮಿ. ಆ ಉದ್ದೇಶ ಇಟ್ಕೊಂಡ ಈಗ ನಾವು ಅದಕ್ಕೆ ಸರ್ಕಾರಿ ಗೊಬ್ಬರ ಕಡಿಮೆ ಮಾಡಿ ಇವು ಫ್ಯಾಕ್ಟರಿ ಮಳ್ಳಿ ಗೊಬ್ಬರ ಮತ್ತು ಈ ರೌದಿ ಅದ್ರ ಗಿಡ ತಪ್ಪಲ್ಲ ಇಂಥದ್ ಹಾಕೋದ್ರಿಂದ ಒಂದ್ ಸ್ವಲ್ಪ ರೋಗ ಕಡಿಮೆ ಆಕೈತಿ. ಮತ್ತ ಈಗ ನಾವು ಬರೇ ಗೊಬ್ಬರ ಚಲೋತ್ತಂಗಿ ಉತ್ಪನ್ನ ತೆಗಿಬೇಕು, ಹೆಚ್ಚಿಗೆ ನಾವು ಇಳುವರಿ ಮಾಡ್ಕೋಬೇಕಂತೇಳಿ ನಾವು ಗೊಬ್ಬರ ಹಾಕಿದೀವಿ ಅಂದ್ರೆ ಗಿಡನ 10 ವರ್ಷದಾಗ ಬಾದ ಆಗಬೇಕು. ಅದನ್ನ ಏನೈತಿ ನಾವು ಗಿಡ ಹೆಚ್ಚಿಗೆ ದಿನ ನಾವು ಬಹಳ ಬದುಕಿಸ್ಬೇಕಪ್ಪ, ಹೆಚ್ಚಿಗೆ ಅದ್ರ ಲಾಭ ತಿನ್ಬೇಕಂದೀವಿ ಅಂದ್ರೆ ಅದನ್ನ ನಾವು ಈ ಸರ್ಕಾರಿ ಗೊಬ್ಬರವನ್ನು ಕಡಿಮೆ ಮಾಡಿ ನಾವು ಈ ಮಲ್ಚಿಂಗ್ ಅದಾರಲ್ಲ, ಮಲ್ಚಿಂಗ್ ಅಂದ್ರೆ ಈ ಹನ್ನೆರಡು ಇವೆಲ್ಲ ರೌದಿ ತಪ್ಪಲ ಎಲ್ಲಾ ತಂದ ಕಿಸಿಂದ ಬಡ್ಡಿಗೆ ಹಾಕಿ ಮಾಡೋದ್ರಿಂದ ಅದಕ್ಕೆ ಭೂಮಿ ಮಿದು ಆಕೈತಿ ರೀ, ಭೂಮಿ ಮಿದು ಆಕತಿ. ಮಿದು ಆಗುದ್ರಿಂದ ಬೇರಿಗೆ ಅದಕ್ಕೆ ಇಮ್ಮಳತಿ ಒಳಗೆ ಭೂಮಿ ಒಳಗೆ ಅದಕ್ಕೆ ಹರಡಕ್ ಅನುಕೂಲ ಆಕತಿ. ಅವಾಗ ಗಿಡಕ್ಕೆ ಏನೈತಿ ಭೂಮಿ ಒಳಗಿನ ಶಕ್ತಿ ತಗೊಳಕ್ ಅನುಕೂಲ ಆಕತಿ. 2 ವರ್ಷದಿಂದ ಮಾಡಾಕತ್ತೀವಿ ಅದು ಮಿನಿಮಮ್ ಅದ ಅದಕ್ಕೆ ಹೊಂದ್ಕೋಬೇಕಂದ್ರ 3 ವರ್ಷ ಟೈಮ್ ತಗೋತತಿ. ಈ ವರ್ಷ ನಾವು ಇನ್ನು ಮುಂದಿನ ಅಕ್ಟೋಬರ್ ಹೋಗಿ ಇನ್ನು ಏಪ್ರಿಲ್ ಚಾಟ್ನಿ ಮಾಡಿ ಏನ ಮುಂದೆ ನಾವು ಕಾಯಿ ಹಿಡಿತೀವಲ್ರಿ 2022-23, ಅವಾಗ ನಾವು ನಮ್ಮ ಪೀಕ್ ಹೆಂಗ್ ಬರ್ತೈತಿ ಅನ್ನೋದ್ರ ಮ್ಯಾಗ ನಮಗೆ ನಾವು ಮಾಡೋದ್ರಿಂದ ಏನ ಲಾಭ ಆಕೈತೋ ಏನಾದ್ರೂ ನುಕ್ಸಾನ್ ಆಕೈತೋ ಅನ್ನೋದ್ರ ಬಗ್ಗೆ ನಮಗೆ ತಿಳ್ಕೊಳಕ್ ಅನುಕೂಲ ಆಕತ್ರಿ. ಆ ಉದ್ದೇಶ ಇಟ್ಕೊಂಡ ಅದನ್ನ ಮಾಡಾಕತ್ತೀವ್ರಿ. ಮತ್ತು ಇವು ಏನಂದ್ರ ಇವು ಕೆಲವೊಂದ್ ನಾವು ಎಣ್ಣಿ ಹೊಡಿತೀವಲ್ರಿ ಇವು ಅವತ್ರನ್ನೆಲ್ಲಾನು ಈಗ ಬ್ಯಾರಲ್ದೊಳಗ 108 ಕೆಟ್ಟ ಇಸ್ ಕಸ ಮತ್ತು ಇವೇನತಾವ್ರಿ ತಪ್ಪಲು ಯಾವುದೇ ತಪ್ಪಲು ಹಸಿರು ತಪ್ಪಲ ಬ್ಯಾರಲ್ದೊಳಗೆ ಹಾಕಿ 18 ದಿನ ಅದನ್ನ ಮುಚ್ಚಿಟ್ಟು ಆ ನಂತರ ಆ ನೀರು ಸೋಸಿ ತಗೊಂಡು ನಾವು ಅದನ್ನ ಗಿಡಕ್ಕೆ ಹೊಡೆದಿದ್ದಾದ್ರ ಗಿಡಕ್ಕೆ ಏನೈತಿ ತ್ರಿಪ್ಸ ಮತ್ತು ಇವು ಏನು ಬರ್ತಾವಲ್ರಿ ಮಿಲಿ ಭಾಗ ಅಂತೇಳಿ ಬರ್ತಾರ ಇವೆಲ್ಲಾನು ಬರೀ ನಾವು ಈ ಬ್ಯಾರಲ್ದಾಗ ಹಸಿ ತಪ್ಪಲ ಹಾಕಿ ಮಾಡೋದ್ರಿಂದನು ಕಡಿಮೆ ಆಕಾವು. ನಾವು ಬ್ಯಾರೆ ಕಡೆ ಇದ್ರ ಬಗ್ಗೆ ಅನುಭವ ತಗೊಂಡ ನಮ್ಮ ಹುಡುಗರು ಮಾಡಕ್ ಹತ್ಯಾವ ಈಗ ಅದ್ರದ್ದು ಒಂದ್ ಸ್ವಲ್ಪ ನಮಗೆ ಅನುಕೂಲ ಅನಿಸೈತ್ರಿ ಇತ್ತಿತ್ತಲಾಗ. ಇನ್ನು ಮುಂದಿನ ದಿನವಾದ 22-23 ಅದರ ರಿಸಲ್ಟ್ ಏನು ಅನ್ನೋದು ನಮಗೆ ಪೂರಾ ಗೊತ್ತಾಕತ್ರಿ. ಕಳೆದ ವರ್ಷ ಅಂದ್ರೆ 2021 ಏನು ವರ್ಷ ಇತ್ತು ಅದು ದ್ರಾಕ್ಷಿ ಪಾಲಿಗೆ ಬಹಳಷ್ಟು ಕರಾಳವಾದಂತ ಒಂದು ವರ್ಷ ಅಂತ ಹೇಳ್ತಾರ. ಯಾಕಪ್ಪ ಅಂತಂದ್ರೆ ಐನ ಬೆಳವಣಿಗೆ ಆಗುವಂತಹ ಒಂದು ಟೈಮ್ನೊಳಗೆ, ಹೂ ಇರುವಂತ ಟೈಮ್ನೊಳಗೆ, ಸಣ್ಣ ಕಾಯಿ ಆಗುವಂತಹ ಒಂದು ಟೈಮ್ನೊಳಗೆ ಅವಾಗ ಚಂಡಮಾರುತ ಬೀಸಿ ಮಳೆಯಾಗಿ ಬಹಳಷ್ಟು ನುಕ್ಸಾನ ಆಯಿತು ಅನ್ನುವಂತಹ ಒಂದು ಮಾತು ಹೇಳ್ತಾರೆ. ಆ ಸಮಯದೊಳಗೆ ನಿಮ್ಮ ಒಂದು ತೋಟ ಆಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನ ತೋಟ ಆಗಿರಬಹುದು, ಅಲ್ಲಿ ಯಾವ ರೀತಿಯಾದಂತಹ ಒಂದು ಅನುಭವ ನಮ್ಮ ರೈತರದು? ಅದ ಸರ್, ಈಗ ನಾ ಇದೇ ಹೇಳಿದ್ನಲ್ರಿ, ಚಂಡಮಾರುತ ಇವೆಲ್ಲ ಬಂದಾಗ ಲಾಸ್ ಆದದಂದ್ರೂ 100-100 ಸತ್ಯ ಐತ್ರಿ. ಕೆಲವೊಂದ್ ಏರಿಯಾ ಅಂದ್ರ ಈಗ ಚಂಡಮಾರುತ ಅಂದ್ರ ಅದು ಒಬ್ಬರಿಗೆ ಬರುದಿಲ್ರಿ, ಅದ ಸಾಮಾನ್ಯವಾಗಿ ಬತ್ತಪ್ಪ ಅಂದ್ರೆ ಎಲ್ಲರಿಗೆ ಬರ್ತತಿ. ಆದ್ರ ಮಳಿ ಅತ್ತಾರಲ್ರಿ, ಮಳಿ ಆಗುದತ್ತಾರಲ್ಲ, ಮಳಿ ಒಂದ್ ಏರಿಯಾಕ್ ಆಕತಿ ಒಂದ್ ಏರಿಯಾಕ್ ಆಗಂಗಿಲ್ಲ, ಅದು ಒಂದ್ ತೆದಲ್ಲಿ ಹಾನಿ ಮಾಡತತಿ, ಒಂದ್ ತೆದಲ್ಲಿ ಇಲ್ಲ. ಚಂಡಮಾರುತ ಅತ್ ಬಂದಾಗ ಹೆಚ್ಚು ಕಡಿಮೆ ಯಾರನ್ನೂ ಬಿಡಂಗಿಲ್ಲ, ಅದ ಎಲ್ಲಾರನು ಅದ ಅಳಗಾಲಚ್ಚೆ ಹೋಗತಿ. ಅವಾಗ ಏನೈತಿ ಬಹಳ ಮಂದಿ ರೈತರ, ನೀವು ರೈತರು ನಾವು ದ್ರಾಕ್ಷಿ ಅವ್ರು ಕೂಡಿದಾಗ 20 ಎಕರೆದವನು ಇರ್ತಾನ, 10 ಎಕರೆದವನು ಇರ್ತಾನ, 5 ಎಕರೆದವನು ಇರ್ತಾನ, 2 ಎಕರೆದವನು ಇರ್ತಾನ, ಎಲ್ಲಾರ ಜೋಡಿನೂ ನಾವು ಕೂತ್ ಎಲ್ಲಿರುವಂತ ಕೂಡಿದಾಗ ಸಂವಾದ ಮಾಡಿದ್ರೆ ಇದು ನಮ್ಮನ್ನ ನುಕ್ಸಾನ ಮಾಡತೈತಿ. ಒಂದ್ ವರ್ಷ ಮಾಡಿತಿ ಅಂದ್ರ ಚಲೋತ್ತಂಗ್ ಬತ್ತಂದ್ರ ಎರಡ್ ಮೂರ್ ವರ್ಷ ಅಳಗಾಲಸ್ತತಿ. ನಾ ಎವರೇಜ್ ತೆಗೆದ್ರೆ ನಮ್ದು ಅದ ಏನು ಇಲ್ಲ ಅಂತೇಳಿ ತೋರಿಸ ಜೀರೋ ತೋರಿಸ್ತೈತಿ ಅಂತೇಳಿ ನಾವ್ ಎಲ್ಲಾ ರೈತರು ಕೂಡಿ ಮಾತಾಡಿದಾಗ ನಮಗೆ ಇದು ಕಂಡು ಬರ್ತೈತಿ. ಅದು ಒಮ್ಮೆ ಚಲೋ ಬೆಳೆದಿರ್ತೈತಿ, ಎರಡು ವರ್ಷ ಏನು ಬೆಳೆಯಂಗಲ್ಲ. ನಾವು ಅದನ್ನ ಕನ್ಫರ್ಮ್ ಮಾಡಿ ಎವರೇಜ್ ನೋಡಕ್ ಹೋದ್ರೆ ಅದು ಒಟ್ಟು ವರ್ಷ ನುಕ್ಸಾನ ನಮಗೆ. ನಾವು ಈ ಇವತ್ತಿನ ಜಾಗ ಇದ್ರಾಗ ಅದ್ರದ್ದೆಲ್ಲ ಏನೈತಿ ಔಷಧ ಬಹಳ ದುಬಾರಿ, ಯಾಕಂದ್ರ ಅವತ್ತ ಮುಂದೆ ನಿಂದ್ರಾಂಗ್ಲಿ ಅಂಗಡಿ ಮುಂದೀಗ ಮತ್ತ ರೋಗ ಬಿದ್ದಿರ್ತೈತಿ, ಅನಿವಾರ್ಯ ತಂದು ಹೊಡಿಯಬೇಕು ಅವ್ರ ರೈತ. ಮತ್ತ ಅದನ್ನ ಹೊಡಿಲಿಕ್ಕಂದ್ರ ಅದನ್ನ ಪೂರ ನಾವು ಸರಿಸಿ ಮಾಡ್ಬೇಕಂದ್ರ ಇವು ನೋಡ್ರಿ ಹೊಗೆ ಮನ್ಸು ಬೀಳ್ತತಿ, ಮುಂಜಾನೆ ಇಬ್ಬನಿ ಬೀಳ್ತತಿ, ಮತ್ತ ಇವು ಚಂಡಮಾರುತ ಬರ್ತತಿ, ಮಳೆ ಆಕತಿ, ಅವಕ್ಕೆ ಏನೇನ್ ಬೇಕು ಅವ್ನು ಹೊಡಿಯಬೇಕ. ಹೊಡಿಲಿಕ್ಕಂದ್ರ ಲಾಸ್ ಐತಿ, ಹೆಂಗ್ ಲಾಸ್ ಇಲ್ಲತ್ತ ಕೇಳಿದ್ರ ಅವ್ನ ಹನಿ ಬರಾರಿ. ಅದು ಪ್ರಕೃತಿ ಏನೋ. ಈ ವರ್ಷ ಈ ದ್ರಾಕ್ಷಿ ಮನುಕ್ ನಾವು ಕಟ್ ಮಾಡಿ ಹಾಕಿ ರಾಶಿ ಮಾಡಾಗ ಸಾಕಷ್ಟು ಮಳೆ ಆದ ಉದಾಹರಣೆ ಇದಾವ. ರ್ಯಾಕ್ ಒಳಗೆ ಕಿತ್ತು ಯಾವ ಗಾಳಿ ಬಿಟ್ಟು ಚಂಡಮಾರುತಕ್ಕೆ. ಈ ವರ್ಷ ಏನಿಲ್ಲ. ಈ ವರ್ಷ ಏನೈತಿ 2022 ಜನವರಿ ಫೆಬ್ರವರಿ ಮಾರ್ಚ್ದಾಗ ರೈತ ಶಾಂತ ಅದಾರಿ, ಯಾರು ಓಡಾಡಂಗಿಲ್ಲ, ಕಾಯಿ ಕಟ್ ಮಾಡಿ ಹಾಕ್ಯಾರ, ಚಂದ ಗಾಳಿ ಬಿಸಿಲೈತಿ, ಒಣಗತೈತಿ. ಹಿಂಗಾದ್ರೆ ರೈತಗ ಒಂದ್ ಸ್ವಲ್ಪ ಖುಷಿ ಅನಿಸ್ತತಿ. ಮತ್ತ ಕಾಯಿ ಕಟ್ ಮಾಡಿ ಹೊರಗಿದ್ದಾಗ ಮಳಿ ಕಾಟ, ಕಟ್ ಮಾಡಿ ರ್ಯಾಕ್ನೇ ಹಾಕಿದಾಗ ಗಾಳಿ ಕಾಟ, ಎರಡಕ್ಕೂ ಹೆಂಗ್ ತಡ್ಕೋಬೇಕು. ಅವ್ನು ತಡ್ಕೊಳ್ಳೋ ಒಂದ್ ಶಕ್ತಿ ಅವಂಗ. ಈಗ ಒಂದು ಮೂರ್ ತಾಳ ರೈತನ ಮೂರ್ ತಾಳ ಇದ್ರ ಅದ್ರಾಗ ಒಂದ್ ತಾಳ ದುಡಿಯವರಿಗೆ, ಒಂದ್ ತಾಳ ದೇವರಿಗೆ, ಒಂದ್ ತಾಳ ರೈತಗತ್ತಿರ್ತತಿ. ಮತ್ತ ಮೂರು ತಾಳ ಹೋತಂದ್ರ ಬದುಕ್ತಾನೆ ಹೆಂಗ್ ಅವ್ನ ರೈತ. ಆ ಪರಿಸ್ಥಿತಿ ನೋಡಿದ್ರ ಹಂಗೈತಿ. ಅವ್ನ ಲಕ್ ನೋಡ್ರಿ, ರೈತನ ಲಕ್ ಇದ. ಮಳಿ ಆದ್ರ ಏರಿಯಾದ ಮೇಲೆ ಹೋಗತಿ. ಪ್ರಕೃತಿ ವಿಕೋಪ ಏನಾರ ಬಂದ್ರ ಯಾರನ್ನೂ ಬಿಡಂಗಿಲ್ಲ. ಇದು ಯಾವ ದೊಡ್ಡವನು ಬಿಡಂಗಿಲ್ಲ, ಸಣ್ಣವನು ಬಿಡಂಗಿಲ್ಲ. ಈ ಒಂದು ಉದಾಹರಣೆ ಇಟ್ಟುಕೊಂಡ ಕೆಲವೊಬ್ರು ಏನ್ ಮಾಡತ್ತಾರಿ, ಮನೆಯಾಗದು ಸ್ವಲ್ಪ ಗುದ್ದಾಡವ್ರು ಮತ್ತ ಒಬ್ಬಟ್ಟಿಗೆ ಇದ್ದಂದ್ರ ಅವ ಈ ದ್ರಾಕ್ಷಿ ತೆಗಿಲಕತ್ತಾನ. ಅವ್ ಯಾಕೆ ತೆಗಿಯಾಕತ್ತಾನ ಅಂದ್ರ ಇದಕ್ಕ ಗುದ್ದಾಡವ್ರಿ ಇಲ್ಲಿ ಮನ್ಯಾಗ. ಮತ್ತ ಎಣ್ಣಿ ಹೊಡಿಯಾಕ್ಬೇಕು, ಒಳೆ ಎಣ್ಣಿ ಹೊಡಿಬೇಕಂತಿರ್ತೀವಿ, ಮಳೆ ಆಕತಿ, ಟ್ರಾಕ್ಟರ್ ನಡೆಯಂಗಿಲ್ಲ, ಟ್ರಾಕ್ಟರ್ ಒಳಗೆ ಸಿಕ್ಕೊಂಡ್ ಕುಂದಿರ್ತಾವು. ಮತ್ತ ಕೈ ಪಂಪ್ ಮಾಡಿ ಹೊಡಿಬೇಕಂದ್ರ ಇಂಬಾಳ್ತಿ ದ್ರಾಕ್ಷಿ ಹೆಚ್ಚಿರ್ತಾನು. ಅವ್ನು 4-5 ಆಳು ತಗೊಂಡ್ ಹಚ್ಬೇಕಂದ್ರ ಅವ್ನ ದಿನಕ್ಕೆ 4000 ರೂಪಾಯಿ ಪಗಾರ ಕೇಳ್ತಾನು. 5 ಮಂದಿ ಹೆಚ್ಚಿರಿ 2000 ರೂಪಾಯಿ ಖರ್ಚ್ ಆಕತಿ. ಮತ್ತ ಅದು ಒಂಥರ ನುಕ್ಸಾನ ಐತಿ. ಒಂದ ರೀತಿ ಇಲ್ಲ, ಆದ್ರೆ ಏನೈತಿ ಪ್ರಕೃತಿ ವಿಕೋಪ, ಇವು ಚಂಡಮಾರುತ, ಇವು ಏನದಾವ್ರಿ, ಇವು ಏನೂ ಆಗ್ಲಿಕ್ಕಂದ್ರ ಅವ ದ್ರಾಕ್ಷಿ ನೂರಕ್ ನೂರ ಲಾಭ ಐತಿ ರೈತರಿಗೆ ಅಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಈ ಟೈಪ್ ಆದ್ರೆ ಆಗಂಗಿಲ್ಲ. ಹೆಂಗಂದ್ರ ಕಾಯಿ ಕಟ್ ಮಾಡೋಕ್ಕಿಂತ ಮೊದಲ ಅಣಿಕಲ್ ಮಳಿ ಆಕತಿ. ಈ ಹೋಳಿ ಹುಣ್ಣಿಗೆ ಚಾಲುವರಿ ಮಳಿ, ಅವಕಾವಳಿ ಮಳಿ ಬಂದ್ ಹೊಡಿತಿ ಅಂದ್ರ ಜರ್ ಕಟ್ಟ ಪಡ ಏನ ಕಟ್ ಮಾಡಿರ್ಲಿಕ್ಕೆ ಅವ್ ಒಟ್ಟು ಉದುರಿ ನೆಲಕ ಬೀಳ್ತಾವ್ರಿ. ಮತ್ತ ಮುಂಚೆ ಮಾಡಕ್ ಹೋದ್ರೆ ಶುಗರ್ ಬಂದಿರಂಗಿಲ್ಲ. ಅವನು ಶುಗರ್ ಬರಲಿ ಅಂತೇಳಿ ಬಿಟ್ರ ಮಳಿ ಅಂಜಿಕಿ, ಶುಗರ್ ಬರಲಾರ್ದ ಕಟ್ ಮಾಡಿದ್ರ ಅಲ್ಲಿ ಕ್ವಾಲಿಟಿ ಬರಂಗಿಲ್ಲ. ಎರಡೂ ತರ ಇದ್ರಿ, ಅವ ನುಂಗಾಕು ಬರಂಗಿಲ್ಲ, ಉಗುಳಾಕು ಬರಂಗಿಲ್ಲ ರೈತಗ. ಅಂತ ಪರಿಸ್ಥಿತಿ ಒಳಗ ರೈತರ ಅದಾರ. ಇದನ್ನ ಸರ್ಕಾರ ನಿರ್ದಿಷ್ಟ ಬೆಲೆ ಅಂದ್ರೆ ಬೆಳೆದ ಪೀಕಿಗೂ ಬೆಲೆ ಇಲ್ರಿ. ದಲ್ಲಾಳಿಗಳು ಏನ್ ಮಾಡ್ತಾರ್ರಿ, ದೊಡ್ಡ ಶ್ರೀಮಂತ ಖರೀದಿ ಮಾಡ್ತಾರ, 1000 crore ಹಾಕಿ ಸೋಯ್ದಾಗ ಖರೀದಿ ಮಾಡಿ ಹೋಗ್ತಾರ. ನಾಳೆ ತಮ್ಮ ಮಾಲ ಹೊರಗಿನ ದೇಶಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಾಗ ಡೈರೆಕ್ಟ್ ಕರೆಸಿ ಕುಂದಿರಿಸಿ ವ್ಯವಹಾರ ಮಾಡ್ತಾರ. ಇದ್ರ ಬದ್ರ ಇಷ್ಟ ಹಾಕೈತಿ ನನ್ನ ಮಾಲ, ಒಯ್ತಿರ್ ಒಯ್ ಒಯ್ಲಿಕ್ ಬಿಡತಾನ. ಅವಾಗ ವ್ಯಾಪಾರಸ್ಥಗ ಮಾಲ ಸಿಗಂಗಿಲ್ಲ ಹೊರಗ. ಯಾಕೆ ಸಿಗಂಗಿಲ್ಲ ಅಂದ್ರೆ ರೈತ ಲಾಸ್ನಾಗಿರ್ತಾನ, ಎಲ್ಲ ಮಾರಿ ಖಾಲಿ ಹಾಕಿರ್ತಾನ. ಮಾಲ್ ಯಾರ ತೆಗಿರ್ತತಿ, ಬಂಡವಾಳ ಶಾಹಿ ಯಾರ ಇರ್ತಾರ ಅವ್ರ ತೆಗಿರ್ತಾರ. ತೊಟ್ಟು ಮಾಲ ಅವ ಇಟ್ಕೊಳ್ಳೋ ಶಕ್ತಿನೂ ಐತಿ, ದುಬಾರಿ ರೊಕ್ಕ ಹೆಚ್ಚಾತಿ ರೊಕ್ಕ ತಗೊಂಡ ಕೊಡು ಶಕ್ತಿನೂ ಐತಿ ಅವ್ನು. ಅವಾಗ ವ್ಯಾಪಾರಸ್ಥ ಏನ್ ಮಾಡ್ತಾನು, ನೇರವಾಗಿ ಅವನ ತೆಗ್ ಹೋಗಾನ. ಮಾರ್ಕೆಟಿಗೆ ಮಾಲ್ ಇರಂಗಿಲ್ಲ, ಮಾಲ್ ಇರ್ತೈತಿ. ಮಾಲ್ ಯಾರ್ದಿರ್ತತಿ, ಬಂಡವಾಳ ಶಾಹಿ ಯಾವ ತಗದ್ ಇಟ್ಕೊಂಡಿರ್ತಾನ ಅವನ್ ಮಾಲ್ ಇರ್ತತಿ. ಅವನೇ ಓದ್ ಹಸ್ತಾನ, ರೈತರ ಹೆಸರು ಹಸ್ತಾನ, ರೈತರ ಹೆಸರು ಹೆಚ್ಚು ಮಾರಾಟ ಮಾಡ್ಕೊತಾನ. ಆದ್ರ ಆ ರೈತ ಅದನ್ನ ಅಗಾವ ಕೊಟ್ಟು ಬಿಟ್ಟಿರ್ತಾನ. ರೈತನ ಏನು ಇರಂಗಿಲ್ಲ, ಹೆಸರು ಒಂದ ಇರ್ತತ ಅಲ್ಲಿ. ಹಂಗಾಗಿ ರೈತರು ಲಾಸ್ ಆಗತ್ತಾರ. ಇಡೀ ರಾಜ್ಯ ತುಂಬ ಆನ್ಲೈನ್ ಮುಖಾಂತರ ಮಾರಾಟ ಆದ್ರ ಒಬ್ಬ ಬೆಡಿದ್ದು ಒಬ್ಬ ಗೊತ್ತಾಗಬಾರ್ದು. ನಡುವಿನ ದಲ್ಲಾಳಿಗಳು ಯಾವಾರ ಲಾಭ ಬಾಳ ತಿನ್ನಕತ್ತಾರ, ರೈತರಿಗೆ ಇದು ನುಕ್ಸಾನ ಆಗತೈತಿ ಅಂತೇಳಿ ಆನ್ಲೈನ್ ಮಾಡ್ಯಾನ. ಆನ್ಲೈನ್ ಅಂದ್ರೆ ಏನು ಉದಾಹರಣೆ ರೀ ಸಾಹೇಬ್ರ, ಇದ್ರಾಗ ಆನ್ಲೈನ್ ಅಂದ್ರೆ ಇದು ನಮ್ದು ಬದುಕ ಇಷ್ಟೈತಿ. ಇದನ್ನ ಅವ ತಗೊಳವ ಹಿಂಗ ತೂರಾಡಂಗಿಲ್ಲ, ಕಾಳಷ್ಟು ನೋಡ್ತಾನ ಕೈಯಾಗ. ತನ್ನ ಮನಸ್ಸಿ ಬಂದಿತ್ತಂದ್ರೆ ಒಂದು ಪೇಪರ್ ಕೊಡ್ತಾನ್ರಿ, ಅವ್ ಯಾವೊಂದು ಅದು ಹಡ್ತಿರ್ತೈತಿ ನಾವು ಹಚ್ಚಿರ್ತೀವಿ ಅಲ್ಲಿ. ಇದು ನನಗೆ 180 rupees ಬರ್ದಕಿಸಿಂದ APMC ಆಫೀಸರ್ ಕೈ ಕೊಡ್ತಾರೆ. ಇನ್ನೊಬ್ ಬರ್ತಾನ, ಇವ್ 180 ಬರ್ದಂದ್ರೆ ಅವ 160 ಬರೀತಾನ. ಇನ್ನೊಬ್ ಬರ್ತಾನ, ಅದ ಕಾಪಿನ ಕೊಟ್ಟಿರ್ತಾರ ಅವ್ರ ಕೈಯಾಗ, ಅವ 200 ಬರ್ದ ಹಸ್ತಾನ. ಆದ್ರ ಮೂರು ಮಂದಿದು ನಾವ್ ಏನ್ ಬರ್ದಿವ್ ಅನ್ನೋದು ಅವಂದ್ ಇವ್ ಗೊತ್ತಿರಂಗಿಲ್ಲ, ಇವ್ ಅವ್ ಗೊತ್ತಿರೋದಿಲ್ಲ. ಹಿಂಗಾಗಿ ಏನಕತ್ರಿ, ಮಾಲ್ ಚಲೋ ಇತ್ತಂದ್ರ ಅವ ಕಾಂಪಿಟೇಷನ್ ಮೇಲೆ ನನಗೆ ಚಲೋ ಐತಿ ಬಿಡಬಾರ್ದು ಅಂತೇಳಿ ಹೆಚ್ಚಿಗೆ ಬರೀತಾನ. ಅವನಿಗೆ ಹೆಚ್ಚಿಗೆ ಬರೀತಾನ. ಹಿಂಗ್ ಹೆಚ್ಚಿಗೆ ಬರೋದು ಕೊಟ್ರಂದ್ರ ರೈತಗ ಅನುಕೂಲ ಆಕತಿ. ಬಾಯಿಲೆ ಬೀಳುದಂದ್ರ ಅವ್ನು 180 ಬೇಡಿದ್ರೆ ಇನ್ನೊಬ್ ಬೇಡಂಗೇ ಇಲ್ಲ ಅದನ್ನ. ಅಂದ್ರೆ ಇನ್ನೊಮ್ಮೆ ಅವ್ ಬೇಡಲ್ಲಿ ಇವ್ ಬೇಡಂಗಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರ ಅವ್ರ. ಒಬ್ಬ ಬೇಡದಲ್ಲಿ ಒಬ್ಬ ಬೇಡುದು ಬೇಡ, ನೀ ಬೇಡದಲ್ಲಿ ಸೊಯ್ದಾಗ ನೀನ ತಗೋ, ನಾ ಬೇಡದಲ್ಲಿ ನಾನ ತಗೋತನ ಅಂತೇಳಿ ದಲ್ಲಾಳಿಗಳು ವ್ಯವಹಾರ ಆಗೈತಿ. ಇದನ್ನೇನೈತಿ ಸರ್ಕಾರದವರು ಇದನ್ನ ಇಡೀ ರಾಜ್ಯ ತುಂಬಾ ಆನ್ಲೈನ್ ಮಾಡಿದ್ರೆ ಬಹಳ ಒಳ್ಳೇದಾಕತಿ. ಅವಾಗ ಏನ್ ಮಾಡ್ತಾರ ಅವರು ಮತ್ತೊಂದು ಇಲ್ಲಿ ಹುಬ್ಳಿ ಹೋಗ್ತಾರ, ಚಿತ್ರದುರ್ಗ ಹೋಗ್ತಾರ, ಸಾಂಗ್ಲಿ ಹೋಗ್ತಾರ. ಹೆಚ್ಚು ಕಡಿಮೆ ರೈತಂದ ದ್ರಾಕ್ಷಿ ಏನೈತಿ ನೋಡ್ರಿ, ಆನ್ಲೈನ್ ದಾಗ ಯಾವಾರ ಆಗ್ಬೇಕು. ಆನ್ಲೈನ್ ದಾಗ ಯಾವಾರ ಆದ್ರೆ ರೈತಕ್ಕೆ ಒಂದು 10 ರೂಪಾಯಿ ಉಳಿತೈತಿ, ಇಲ್ಲಿಕ್ಕಂದ್ರೆ ಉಳಿಯಂಗಲ್ಲ. ನಾವು ಆನ್ಲೈನ್ ದಾಗ ಕೊಟ್ಟು ನೋಡಿವಿ, ಹೊರಗೆ ಕೊಟ್ಟು ನೋಡಿವಿ. ಆನ್ಲೈನ್ ದಾಗ ಏನ್ ಮಾಡಕತ್ತಾರ್ರಿ, ಬರುವಾರ ಯಾರಿ ಆನ್ಲೈನ್ ದಾಗ ಮಾಲ್ ಹತ್ತ ಬೇಡವ್ರಿ, ಆನ್ಲೈನ್ ಇಡ್ತಾರ್ರಿ ಮಾಲ್, ಯಾರು ಯಾವಾರ ಬರಂಗಲ್ಲ. ಯಾಕೆ ಬರುದಿಲ್ಲ ಅಂದ್ರೆ ಅವರು ನಮ್ಗೆ ಬಾಕ್ಸ್ ಕೈ ತಗೊಂಡ ಈ ಹಿಂಗ್ ನೋಡುವ ಹೊತ್ನಾಗ ರೈತನ ಮಾಲ ಇದು ಹಿಂಗೈತೆ ಅಂತೇಳಿ ಬೇಡ್ತಿರ್ತಾರ, ಸುತ್ತ ಕಡೆ ಸವಾಲ್ದಾರ್ರಿ, ಹಿಂಗ್ ಹಾರಿಸ್ತಾರ್ರಿ. ಹಾರಿಸಿದ್ರಂದ್ರೆ ಒಂದ್ ನಮ್ಮ 15 ಕಿಲೋ ಬಾಕ್ಸ್ ನಂದು 3-4 ಕಿಲೋ ಮನುಕ್ ತಳಗ್ ಚೆಲ್ತಾರ್ರಿ ಅವ್ರು, ತಳಗ್ ಚೆಲ್ಲಿದ ಮನುಕ್ ಅವ್ರಿಗೆ ಅವ್ರು. ಅದಕ್ಕೆ ಏನ್ ಮಾಡ್ತಾರೆ ಅವರು, ಅದ್ರಾಗ ಇನ್ನು ನೋಡುವ ರೂಪದೊಳಗೆ ಕಡ್ಯಾಕ್ ಚೆಲ್ಲಿ 4-5 ಕಿಲೋ ಕಾಯಿ ಕೆಡ್ಕೊಂಡ್ಬಿಡ್ತಾರ ಕಾಳದ್ರಾಗ. ಅದಷ್ಟೇ ಹೋಗುದ್ರಿ, ಅದು ಬಾಕ್ಸಿಗೆ 4 ಕಿಲೋ ಕೆಡ್ಕೊಂಡ್ರಂದ್ರ ಅವ ಒಂದ್ ಬಾಕ್ಸಿಗೆ ಒಂದೊಂದ್ 1,000 ಬಾಕ್ಸ್ ತಂದಿರ್ತಾನ ಬಡ್ತಿ ಅವ್ರಿ, ಅವ್ ಎಷ್ಟು ಉಳಿತ ಹೇಳ್ರಿ ನೀವು. 4,000 ಕಿಲೋ ಉಳಿತಾವ, 4,000 ಕಿಲೋ ಅಂದ್ರೆ 4 ಟನ್ ಆತದ. 4 ಟನ್ 150 ರೂಪಾಯಿ ಅವ್ ಹಿಡೀಲಿ ರೇಟ್, ಅವ್ನ್ ಏಟ್ ಆತ ಹೇಳ್ರಿ ರೊಕ್ಕ ನೀವು. ಒಂದ್ ಟನ್ನಿಗೆ 1,50,000 ಆತ. 4 ಟನ್ ಉಳಿತಂದ್ರ 6 ಲಕ್ಷ ರೂಪಾಯಿ ಅವ್ನ ನೆಟ್ ಅಮೌಂಟ್ ಬರೀ ರೈತನ್ ತೂರ್ಯಾಡಿದ ಕಾಳನ್ಯಾಗ ಉಳಿತಾವ. ಮತ್ತ ಅದನ್ನ ನಾವ ಆನ್ಲೈನ್ ದಾದ್ರೆ ಆನ್ಲೈನ್ ತೂರು ಪದ್ಧತಿ ಇಲ್ಲ, ಆನ್ಲೈನ್ ದಾಗ ಕೈಯಾಗ ಕಾಳು ಹಿಡಿದು ನೋಡುದು ನೋಡಿ ಮತ್ತ ಅವ್ನ ಅಲ್ಲೇ ಹೋಗುದ, ಅದ್ ರೈತಗ್ ಉಳಿತಾಯ ಐತೆ. ಅದ ಇಂತಾದ್ ಮಾಡುದ್ರಿಂದ ದಲ್ಲಾಳಿಗಳು ಶ್ರೀಮಂತರಾಗತ್ಯಾರ, ರೈತ ಲಾಸ್ ಆಗತ್ಯಾನ. ರೈತ ಯಾಕೆ ಸಾಯ್ತಾನ ಅಂದ್ರೆ ಇದಕ್ಕ ಸಾವತಾನ, ಅವನ ತನ್ನ ಆರ್ಥಿಕ ಕುಂಠಿತ, ಇವು ಪ್ರಕೃತಿ ವಿಕೋಪ, ಮಳೆಗಾಲ, ಇವೇನ್ ಬರ್ತಾವು ಇದರಿಂದ ಆಗಿ ಅವ್ನು ರೈತ ಸಾಯ್ತಾನ ಹೊರತಾಗಿ ಕಡೆಯಾಕಿನವ್ರು ಹಂಗ ಸತ್ತ ಹಿಂಗ ಸತ್ತ ಸುಮ್ಮನೆ ಸತ್ತ ಅನ್ನೋ ಹೆಸರು ಹೇಳ್ತಾರೋ ಎಲ್ಲ ಸುಳ್ಳ. ರೈತನ ಸತ್ಯ ಯಾರು ಹೇಳಂಗಲ್ಲ, ರೈತ ನಿಜವಾಗ್ಲೂ ಅವ ತ್ರಾಸ ಆದಾಗ ಸತ್ತಿರ್ತಾನ. ಗೌಡ್ರೆ, ಈಗ ನಮ್ಮ ರೈತನಿಗೆ ಯೋಗ್ಯ ಬೆಲೆ ಬರಬೇಕು, ಅವರ ಶ್ರಮಕ್ಕೆ ತಕ್ಕಂತ ಒಂದು ಪ್ರತಿಫಲ ಸಿಗಬೇಕು ಅಂತಂದಾಗ ಎಲ್ಲಾ ರೈತರು ಏನು ಬೆಳೆಗಾರರಿದ್ದಾರಲ್ಲ, ಎಲ್ಲಾ ರೈತರು ಒಂದು ಒಕ್ಕೂಟ ಮಾಡಿಕೊಂಡು ಸಾಮುದಾಯಿಕವಾಗಿ ಅಂದ್ರೆ ಸಾಮೂಹಿಕವಾಗಿ ಅದನ್ನ ಮಾರ್ಕೆಟ್ ಮಾಡುವಂತಹ ವ್ಯವಸ್ಥೆ ಮಾಡಿಕೊಂಡ್ರೆ, ಯಾರೋ ಒಬ್ರು ವ್ಯವಸ್ಥೆ ಆ ನೆಟ್ವರ್ಕ್ನೊಳಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಮಾಲು ಇಷ್ಟದೆ, ನಮ್ಮ ಉತ್ಪನ್ನ ಇಷ್ಟದೆ, ನಾವು ಈ ಒಂದು ಎ ಗ್ರೇಡ್ ಅನ್ನ ಇಷ್ಟಕ್ಕೆ ಕೊಡ್ತೀವಿ, ಬಿ ಗ್ರೇಡ್ ಅನ್ನ ಇಷ್ಟಕ್ಕೆ ಕೊಡ್ತೀವಿ ಅಂತೇಳಿ ವರ್ಗೀಕರಣ ಮಾಡಿಕೊಂಡು ಅದನ್ನ ನಮ್ಮ ದ್ರಾಕ್ಷಿಗೆ ನಾವೇ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಮಾರಾಟ ಮಾಡಿದ್ರೆ ಇದು ಸಮಸ್ಯೆ ಸಾಲ್ವ್ ಆಗಬಹುದು ಹೆಂಗ ಅಂತ. ಹೌದು ಸರ್, ನೀವು ಹೇಳುದು ಇದು ಸತ್ಯ ಐತಿ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸ್ಕೀಮ್ ತೆಗೆದಾರ್ರಿ. ಏನ್ ತೆಗೆದಾರ ಅಂದ್ರೆ ಅವರು 500 ಜನದ ಒಂದು ಮೆಂಬರ್ಶಿಪ್ ಮಾಡಿಕೊಂಡ ಒಂದು ನೀವು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ರೀ ಅದ. ಅದು ರೈತಗ ರೌದಿ ಪೆಂಡಿ ಕಟ್ಟು ಮಿಷನ್, ರಾಶಿ ಮಾಡು ಗೋಧಿ ರಾಶಿ ಮಾಡು ಮಿಷನ್, ಒಟ್ ಎಲ್ಲಾನು ರೈತಗೆ ಏನ್ ಬೇಕಾಗತೈತಿ ಎಲ್ಲಾ ಸಿಗುವಂತ ಒಂದು ಸ್ಕೀಮ್ ಐತದ. ಆ ಸ್ಕೀಮ್ನಿಂದ ಈಗ ನಾವು ಏನೈತಿ ಅದನ್ನ ಮಾನ್ಯ 500 ಜನ ಮೆಂಬರ್ ಮಾಡಿ ಅದನ್ನೊಂದು ಒಕ್ಕೂಟ ಮಾಡ್ಬೇಕಂತ ಹೇಳಿಕಿಸಿಂದ ಈಗ ನಾವು 10 ಮಂದಿ 12 ಮಂದಿ ಒಂದು ಬಾಡಿ ತಯಾರು ಮಾಡಿವ್ರಿ. ಈಗಾಗಲೇ ಶಿಫಾರಸ್ ಆಗಿ ಡೆಲ್ಲಿ ಹೋಗೈತಿ, ಈಗ ಅದು ಮಮದಾಪುರ ಹುಬ್ಳಿಯಿಂದ ಮಾಡ್ಕೊಂಡಿವ್ರಿ ನಾವು. ಅದು ಮಮದಾಪುರಕ್ಕೆ ಆಗುದ್ರಿ, ಅದು ಸ್ಟೋರೇಜ್, ರಾಶಿ ಮಾಡು ಮಿಷನ್, ಕಟ್ ಮಾಡು ಮಿಷನ್, ಅವಧಿ ಪೆಂಡಿ ಕಟ್ಟು ಮಿಷನ್, ಮತ್ತು ರೈತ ಬೆಳೆದಂತ ಉಳ್ಳಾಗಡ್ಡಿ, ಟಮಾಟಿಕಾಯಿ ಏನೇ ಇರಲಿ ಕೆಡ್ಲಾರ್ದಂಗ ಇಡಾಕ ಸ್ಟೋರೇಜ್, ಇವೆಲ್ಲನೂ ಮಾಡ್ಬೇಕಂತ ಹೇಳಿಕಿಸಿಂದ ಈಗಾಗಲೇ ನಾವು 500 ಮಂದಿ ಮೆಂಬರ್ ಮಾಡಿ ಕಳಿಸಿವ್ರಿ ಶಿಫಾರಸ. ಇವು ನಮ್ಮ ಜಿಲ್ಲಾದಾಗ ಒಂದು 15 ಜನ 16 ಆಗ್ಯಾವ್ರಿ ಈ ಸದ್ಯಕ್ಕೆ. ಅದ್ರೊಳಗೂ ನಮ್ದು ಒಂದು ಮಮದಾಪುರಕ್ಕೆ ಮಾಡ್ಕೊಂಡಿವಿ. ಅದು ಬಂದ ಮೇಲೆ ಅದನ್ನ ಹೆಂಗ್ ನಡೆಸಬೇಕು, ಅದನ್ನ ಯಾರ ರೀತಿ ಮಾಡಬೇಕು, ಮತ್ತು ಅದು ಇವು ಏನು ಅಂದ್ರೆ ನೀವು ಗ್ರೇಡ್ ವೈಸ್ ಸ್ಟೋರೇಜ್ ಇಡಾಕ, ಮತ್ತು ರೈತಗ ನಾವು ಬೆಳೀತಕ್ಕಂತ ಎಲ್ಲಾ ಪೀಕಿ ಗೊಬ್ಬರ ಯಾವ್ದು ಕೊಡಬೇಕು ಎಲ್ಲಾನು ಮಾಹಿತಿ ಆ ಸಂಘದಿಂದ ಸಿಗ್ತದ್ರಿ. ಅದನ್ನ ಮಾಡ್ಕೊಂಡು ಒಂದು ಕಮಿಟಿ ಮಾಡಿ ನಾವೇನೈತಿ ಈಗಾಗಲೇ ರೆಡಿ ಮಾಡಿವ್ರಿ ಸರ್. ಅದು ಇನ್ನ ಒಳ್ಳೆ ಒಂದು 3-4 ತಿಂಗಳದಾಗ ಅದು ಪಾಸ್ ಆಗಿ ಅದರದ್ದು ಕೆಲವೊಂದು ಬಜೆಟ್ ಐತ್ರಿ. ಆ ಬಜೆಟ್ ಬಂದ್ಮೇಲೆ ಅದಕ್ಕೂ ಇಲ್ಲಿ ನಮ್ಮ ಬಿಜಾಪುರ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಯಾರು ಸಂಬಂಧಪಟ್ಟವ್ರು ಬಂದು ಅದನ್ನ ನಮಗೆ ಇಲ್ಲಿ ಜಾಗ ತೋರಿಸ್ತಾರ್ರಿ. ಆ ನಂತರ ನಾವು ಅದಕ್ಕೆ ಎಲ್ಲರೂ ಕೂಡಿ ನಮ್ಮ ಕೈಲೇನು ಕೆಲವೊಂದು ಬಂಡವಾಳನ ಹಾಕಿ ಅಲ್ಲಿ ನಾವು ಏನ್ ಕಟ್ಟಬೇಕು, ನಾವು ಏನ್ ಕಟ್ಟಿದ್ರೆ ರೈತರಿಗೆ ಅನುಕೂಲ ಆಕತಿ. ನಾವು ಅದ್ರಾಗ ಬರೀ ದ್ರಾಕ್ಷಿ ಹತ್ತಲ್ಲ, ಕಾಯಿಪಲ್ಯ ಸದ್ಯಕ್ಕ ತಂದಿಟ್ರೆ ಏನೂ ಆಗ್ಲಾರ್ದಂಗ, ಈ ಉಳ್ಳಾಗಡ್ಡಿ ನಾವು ಕಡ್ಯಾಕ ಇಡ್ಲಾರ್ದ ಇಲ್ಲಾರಿಗೆ ಹಾಕ್ಲಾರ್ದನ. ಅವು ರೈತ ಒಂದು 200 ಪಾಕೆಟ್ ಇತ್ತಂದ್ರೆ ತಂದ ಅಲ್ಲಿ ಇಟ್ಲಾ ಬಿಡದ್ರ ಆ ಸ್ಟೋರೇಜ್ನಾಗ ಒಟ್ಟ ಅದು ಕೆಡಂಗಿಲ್ಲ. ಅಂತ ಒಂದು ಸ್ಟೋರೇಜ್ ಮಾಡಕ್ ನಾವು ವ್ಯವಸ್ಥೆಯನ್ನು ಮಾಡಿವು. ಇನ್ನುಳಿದ ರೈತರಿಗೂ ಅನುಕೂಲ ಆಕತ್ರಿ. ಈ ಜೋಳ ಗೋಧಿ ಇವನು ಇಟ್ಟರು ನುಶಿ ಆಗಂಗಿಲ್ಲ, ಮತ್ತು ಜಮಿ ಅತ್ ಬರ್ತಾವಲ್ರಿ ನಾವು ಸದಕತ್ತೀವಲ್ಲ ಅವತ್ರು ಅಲ್ಲಿ ಇಟ್ರೆ ಅವಕ್ಕೆ ಕೆಲವೊಂದು ಹುಳ ಹಾಕವ್ರಿ, ಹಾರ್ಯಾಡು ಹುಳ, ಅವೆಲ್ಲ ತೂತ್ ತೆಗದ್ ತಿಂದು ಅಂದ್ರೆ ಅದು ಮಳಕಿನ ಹೊಡೆಯಲ್ರಿ ಅದ್ ಮುಂದೆ ಹಾಕಿದ್ರೆ. ಅಂತವನು ಆಗ್ಲಾರ್ದಂಗ ಮಾಡ್ಬೇಕಂತೇಳಿ ನಾವು ಅಗದಿ ಪಕ್ಕಾ ರೈತರ ಕೂಡಿ ಮಾಡಕತ್ತೀವಿ. ಅದನ್ನ ನಾವು ಇಲ್ಲಿ ಮಮದಾಪುರ ಹುಳಿ ಒಳಗೆ ಅದನ್ನ ಇಲ್ಲಿ ನಮ್ಮೊಂದು 20-30 ಹಳ್ಳಿಗೆ ಅದ್ರ ಬೆಳಕು ತೋರಿಸಬೇಕು. ಇದರಿಂದ ಈ ಮಾಡ್ಯಾರಪ್ಪ ಇದ್ರದ ಒಳ್ಳೇದೈತಿ ರೈತರಿಗೆ ಅನ್ನುವಂಗ ಅದನ್ನ ಮಾಡ್ಬೇಕಂತೇಳಿ ಈಗಾಗಲೇ ಅದ್ ಪ್ರಗತಿ ಒಳಗೈತ್ರಿ. ಹೋಗೈತ್ರಿ ಅದು ಡೆಲ್ಲಿಗೆ ಪಾಸ್ ಆಗಿ ಒಂದು 3-4 ತಿಂಗಳದಾಗ ಅದು ಹೊಳಮಡಿ ಸ್ಯಾಂಕ್ಷನ್ ಆಗಿ ಅದ್ರ ಜಾಗ ತೋರಿಸುದು. ಬಿಜಾಪುರದಿಂದ ಹೆಡ್ ಏರತಿರ್ತಾನ್ರಿ ಒಬ್ಬ ನಮ್ಮ ತೋಟಗಾರಿಕೆಗೆ, ಅವನ ಮುಖಾಂತರ ಅದು ಹೊಳಮಡಿ ಬರ್ತತಿ. ಬಂದ ಮೇಲೆ ಅದನ್ನ ಬಂದಾಪುರ ಹುಬ್ಬಳ್ಳಿ ಒಳಗ ಅವ್ರು ಎಲ್ಲಿ ತೋರಿಸ್ತಾರ ಅಲ್ಲಿ ಆ ಜಾಗದಾಗ ಜಾಗ ಖರೀದಿ ಮಾಡ್ಬೇಕ್ರಿ. ಇವ್ನು ಮಾಡ್ಕೊಂಡ ದ್ರಾಕ್ಷಿ ಅವರಿಗೆ ಆತು, ಎಲ್ಲರಿಗೂ ಈ ನಮ್ಮನು ಗಿಡಕ್ಕೆ ಆತು, ಇವು ದ್ರಾಕ್ಷಿ ರಾಶಿ ಮಾಡೋರಿಗೆ ಆತು. ನಾವು ದ್ರಾಕ್ಷಿ ಬಾಕ್ಸ್ ಮಾಡ್ತೀವಲ್ಲ, ಇಂಥ ಬಾಕ್ಸ್ ಆ ಬಾಕ್ಸ್ ತಯಾರು ಮಾಡು ಫ್ಯಾಕ್ಟ್ರಿ ಸದಕ್ಕೆ ಮಾಡು ಒಂದು ಪ್ರೋಗ್ರೆಸ್ ಅದ್ರಾಗ ಐತ್ರಿ. ಅವನು ಸದಕ್ಕೆ ನಾವು ಮಾಡ್ಬೇಕಂತೇಳಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಆ ಸಂಘನ ಮಾಡಿವಿ. ಅದನ್ನ ಮುಂದಿನ ದಿನಮಾನದಾಗ ಈ ನಾವ ನಿಮಗೇನೈತಿ ಇದ್ರ ಬಗ್ಗೆ ನಾವು ಹಿಂಗ್ ಮಾಡಿದೀವ್ರಿ ಸರ್, ಹಿಂಗ್ ಬಂದಿದ್ರಿ ನೀವು, ಈಗೇನೈತಿ ಮುಂದ ಅದನ್ನ ನಾವು ಒಳ್ಳೆಯದಾಗಿ ನಡೆಸಿಕೊಂಡು ಹೋಗ್ಬೇಕನ್ನು ಅಂತದೊಂದು ಮನಸ್ಸಿನಾಗ ಇಟ್ಟುಕೊಂಡು ಆ ಪ್ರೋಗ್ರೆಸ್ ಅನ್ನು ಹಾಕೊಂಡಿವ್ರಿ. ಅಡ್ಡಿಲ್ಲ, ಬಹಳ ಸಂತೋಷ ಆಗ್ತದೆ ತಮ್ಮ ಯೋಜನೆಗಳನ್ನ ಕೇಳಿದ್ರೆ. ಈಗೇನಪ್ಪ ಅಂತಂದ್ರೆ ದ್ರಾಕ್ಷಿ ಆದ ನಂತರ ಮನುಕ ಏನ್ ಮಾಡುವಂತಹದ್ದೊಂದು ಉದ್ಯಮ ಇದೆ, ಅದು ಸುಮಾರು ವರ್ಷಗಳಿಂದ ನಡ್ಕೊಂಡೇ ಬಂದಿರುವಂತಹದ್ದು. ಅನೇಕ ರೈತರು ಇದರೊಳಗೆ ಲಾಭ ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಬಹುದು. ಆದ್ರೆ ಇದನ್ನೇ ನಾವು ಒಂದು ವೃತ್ತಿಪರವಾಗಿ ಮಾಡುವಂತಹದ್ದು, ಆಮೇಲೆ ಏನು ತಾವು ಸಂಘ ಅಂತ ಹೇಳಿದ್ರಿ, ಏನು ಗುಂಪು ಅಂತ ಹೇಳಿದ್ರಿ, ಆ ಗುಂಪಿನ ಮೂಲಕ ಮನುಕ ಮಾಡಿ ಅದನ್ನೇ ಒಂದು ಬ್ರ್ಯಾಂಡ್ ಆಗಿ ನೀವು ಪರಿವರ್ತನೆ ಮಾಡಿ ಆ ಬ್ರ್ಯಾಂಡ್ ಅನ್ನೇ ನೀವು ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚಿನ ಲಾಭವನ್ನ ನೀವು ನಿಮ್ಮ ಸಂಘಕ್ಕೆ ಕೊಡಬಹುದು. ಇಂಥ ವಿಚಾರಗಳು, ಇದು ಮನುಕ ಇರಬಹುದು ಅಥವಾ ದ್ರಾಕ್ಷಿಯಿಂದ ಈಗ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಉದ್ಯಮಗಳನ್ನ ಸಹಿತ ಸ್ಥಾಪನೆ ಮಾಡುವಂತಹದ್ದನ್ನ ಸರ್ಕಾರ ಕೂಡ ಮಾಡ್ತಾ ಇದೆ. ವೈನ್ ಉದ್ಯಮ ಇದೆ, ಹಿಂಗ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡುವಂತಹ ಒಂದು ಉದ್ದಿಮೆಗಳನ್ನ ಸ್ಥಾಪಿಸುವಂತಹ ಒಂದು ಕೆಲಸ. ಈ ನಿಟ್ಟಿನೊಳಗೆ ತಾವು ಸಂಘದ ಮೂಲಕ ಇಂಥ ಬ್ರ್ಯಾಂಡ್ಗಳನ್ನ ಮಾಡಿ ಅದನ್ನ ಜನರಿಗೆ ತಲುಪಿಸುವಂತಹ ಒಂದು ಕೆಲಸ, ಆ ಮೂಲಕ ರೈತರ ಒಂದು ಪ್ರಗತಿಯನ್ನ ಹೆಚ್ಚಿಗೆ ಸಾಧಿಸುವಂತಹ ಒಂದು ಕೆಲಸ, ಇದರ ಬಗ್ಗೆ ಏನಾದರೂ ಯೋಚನೆ ಅದ? ಅದರಿ ಸರ್, ಈಗಾಗಲೇ ನಂಬುದ್ರಿ ನಾನು 150 ಪುಟ್ಟಿನೂ 6 ರ್ಯಾಕ್ ಅದವ್ರ, ನಾನು 18 ಲಕ್ಷ ಕೊಟ್ಟು ಮಾಡಿಸೀನಿ, 6 ವರ್ಷದಿಂದ ಮಾಡಿಸೀನಿ. ಅದಕ್ಕೆ ಹೆಚ್ಚಿದಾಗ ಅದನ್ನ ಪ್ರೋಗ್ರೆಸ್ ಹಾಕೊಂಡು ಮಾಡೀವ್ರಿ. ಈಗ ಪ್ರತಿ ವರ್ಷ ನಾವು ನಮ್ಮೂ ಅಲ್ದನ ಮತ್ ಮಗಳ ಯಾರ ತಂದ ಅದ್ರಾಗ ಮನುಕ್ ಮಾಡ್ಕೊಂಡು ಹೋಗ್ತಾರ್ರಿ. ನಮ್ಮ ದ್ರಾಕ್ಷಿ ಹಾಕುದಾದ್ಮೇಲೆ ಬ್ಯಾರೇದವರು ಬಂದ ಅಲ್ಲಿ ಮನುಕ್ ಮಾಡ್ಕೊಂಡು ಹೋಗ್ತಾರ. ಅದರಲ್ಲಿ 3 ತರ ಮನುಕ್ ಆಕತ್ರಿ. ಒಂದು ಹಸಿರು ಮನುಕ್ ಅತ್ ಮಾಡ್ತೀವಿ, ಇನ್ನೊಂದು ಹಳದಿ ಮನುಕ್ ಅತ್ ಮಾಡ್ತೀವಿ, ಇನ್ನೊಂದು ಅದೊಂದು ಯಾವ್ದೋ ಬರ್ತತ್ರಿ ಕಲರ್ ಗೋಲ್ಡನ್ ಕಲರ್. ಒಂದೊಂದು ನಾವು ಅದಕ್ಕೆ ಹೆಸರು ಇಡಬೇಕಾದ್ರೆ ಒಂದೊಂದು ಮೆಥಡ್ ಬೇರೆ ಐತ್ರಿ. ಅದಕ್ಕೆ ನಾವು ಹಸಿರು ಮಾಡುವ ಮೆಥಡ್ ಬೇರೆ, ಗೋಲ್ಡನ್ ಕಲರ್ ಮಾಡುವ ಮೆಥಡ್ ಬೇರೆ, ಹಳದಿ ಮಾಡುವ ಮೆಥಡ್ ಬೇರೆ. ಆಯಾ ಮೆಥಡ್ ಪ್ರಕಾರ ನಾವು ಮಾಡ್ತೀವಿ. ಆದ್ರೆ ಅದನ್ನ ನಾವ ಮಾರಾಟ ಮಾಡ್ಬೇಕಂದ್ರೆ ಈಗ ರೈತರಿಗೆ ಆಗುದಿಲ್ಲರಿ. ಅದು ಅಂದ್ರೆ ಯಾಕೆ ಆಗುದಿಲ್ಲ ಅಂತ ಕೇಳಿದ್ರೆ ನೇರವಾಗಿ ವ್ಯಾಪಾರಸ್ಥರು ರೈತರ ಕಡೆ ಬರಂಗಿಲ್ಲ. ಅಂದ್ರೆ ರೈತಿಗೆ ಯಾಕೆ ಸ್ಪೆಷಾಲಿಟಿ ಇಲ್ಲ ಅಂದ್ರೆ ರೈತ ಏನ್ ಮಾಡ್ತಾನ್ರಿ, ಮಾಲ್ ಕೊಟ್ಟು ಬಿಡ್ತೀವಿ ನಾವು ಒಬ್ಬರಿಗೆ. ಯಾರು ಬಿಜಾಪುರದಾಗ 108 ಮಂದಿ ಯಾವ ಅದಾರ ಒಬ್ಬರಿಗೆ ಕೊಡ್ತೀವಿ. ಆದ್ರೆ ದುಡ್ಡಿನ ಜವಾಬ್ದಾರಿ ಅವ್ರಿಗೆ ಇರ್ತದ್ರಿ. ನಮ್ಮ ಮಾಲ್ ಕೊಟ್ಟಿವ್ ಅಂತ ಹೇಳ್ತಾರ, ಅವ್ರು ಕೊಡ್ತಾರ, ಅವ್ರೇನೈತಿ ಅವ್ರ ತ್ರೂ ರೊಕ್ಕ ಅವ್ರಿಗೆ ಬರ್ತೈತಿ, 40 ದಿವಸಕ್ಕೆ ನಮ್ಮ ರೊಕ್ಕ ನಮ್ ಕೈ ಸೇರ್ತತಿ. ನಮ್ಮ ಮತಕ್ಕೆ ಯಾಕೆ ಬರುದಿಲ್ಲ ಅಂದ್ರೆ ಅವ್ರಿಗೆ ನಾವು 40 ದಿವಸ ನಾವು ಆಗಾವ ಹಂಗ ಕೊಟ್ಬಿಡ್ಬೇಕು ಮಾಲ್. ಅವ್ರು ಯಾರು ಎಲ್ಲಿ ಅವರು, ನಾವು ರೈತರು, ಅವ್ರಿಗೆ ನಮಗ ಪರಿಚಯ ಇರಂಗಿಲ್ಲ. ಮತ್ತ ನಮ್ಮ ಆದಂತ ಕೆಲವೊಂದು ಸಂಬಂಧಪಟ್ಟಂತ ನಮ್ಮದು ಸಂಘ ಮತ್ತು ಒಂದು ಅದಕ್ಕೆ ಅದರದೇ ಆದಂತ ಒಂದು ಸೊಸೈಟಿ ಇತ್ತಂದ್ರೆ ಅದ್ರ ಮುಖಾಂತರ ಮಾರಿದ್ರೆ ನಾಳೆ ಆ ರೊಕ್ಕ ವಶೀಲಿ ಮಾಡಕ್ ಒಂದು ದಾಂಡಿ ಹಾಕತ್ರಿ. ನಾವು ಬರೀ ಕೈ ಮ್ಯಾಲೆ ಯಾವಾರ ಇದು ಈಗ ನಮ್ಮದೇ ಆದಂತ ನಮ್ದು ಗೌಡಪ್ಪಗೌಡ ಪಾಟೀಲ್ ಅಂತ ಹೇಳಿ ತಗೊಂಡಿ ಇವತ್ತು ಹೇಳಿ ಹೋಗ್ಬಿಟ್ರೆ ಆ ದುಡ್ಡು ಅವ್ರ ದಿಸ್ಕೊಳಕ್ ನಮ್ಗೆ ಹೆಂಗ ಆಕತಿ? ಒಂದ್ ಯಾವುದೇ ಒಂದು ಆಫೀಸ್ ಹತ್ತಿರ್ತತಿ, ಆ ಆಫೀಸ್ ತ್ರೂ ಹೋತಂದ್ರೆ ಅದಕ್ಕೆ ಒಂದು ಲೈನ್ ಇರ್ತತಿ, ಆ ಲೈನ್ ಪ್ರಕಾರ ಅದು ಬರ್ತತಿ ಹೋಗತಿ. ಅದನ್ನೇ ನಾವು ಮಾಡಕ್ ಹೊಂಟಿವ್ರಿ ಸರ್. ಈಗ ನಾವು ಮಾಡೋದು ಏನಂದ್ರೆ ನಾವು ಬೆಳೆದ ಮಾಲ ನಾವೇ ಮಾರ್ಕೆಟ್ಗೆ ಹಚ್ಚಬೇಕು, ನಾವೇ ಮಾರ್ಬೇಕು. ಆ ಉದ್ದೇಶ ಇಟ್ಟುಕೊಂಡ ನಾವು ಈ ಸಂಘ ಮಾಡಕತ್ತೀವಿ. ಹೆಂಗಂದ್ರೆ ಇಲ್ಲಿ ಬಾಕ್ಸ್ನು ನಾವ ತಯಾರು ಮಾಡಬೇಕು, ಮಾಲನ್ನು ನಾವ ಇಲ್ಲಿ ತಯಾರ ಮನುಕು ಮಾಡಿ ಅದನ್ನ ಸ್ಟೋರೇಜ್ ನಡೆಸುದು, ಕಡೆ ಹಾಕಿನ ಬಂದು ಇಟ್ಟುಕೊಳ್ಳುದು, ಅದನ್ನ ಹೊರಗಿನಕ್ಕಿಂತ ಇಲ್ಲಿ 100 ಕ್ಕೆ 100 ಉತ್ತಮ ಐತಿಪ್ಪ ಅಂತೇಳಿ ಮಂದಿ ಅನ್ನು ಹಂಗ ಮಾಡ್ಬೇಕಂತೇಳಿ ಈ ಸಂಘ ಮಾಡಕತ್ತೀವಿ. ಆ ಉದ್ದೇಶ ಇಟ್ಟುಕೊಂಡ ನಾವು ಅದನ್ನ ಮಾಡಿವು. ನಾವು ಏನೈತಿ ಈಗಿನ್ನ ಮುಂದಿನ ಮಾಡೋದು ಬಹಳ ಐತ್ರಿ. ಅದನ್ನ ನಾವು ಈಗ ಆಗಾವ್ ಹೇಳಕ್ ಬರಂಗಿಲ್ಲ. ಅದನ್ನ ಮುಂದಿನ ದಿನಮಾನದಾಗ ನಾವು ಅದನ್ನ ಏನ್ ಮಾಡಿವ ಅನ್ನೋದು ಮಂದಿಗೆ ಗೊತ್ತಾಗತ್ತೆ ಸರ್. ಒಳ್ಳೇದು, ತಮ್ಮ ಯೋಜನೆಗಳು ಬಹಳ ಸಂತೋಷ ಕೊಡುವಂತಹದ್ದು, ಮತ್ತು ಮುಂದಿನ ದಿನಗಳಲ್ಲಿ ಅವು ನನಸಾಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಗೌಡರೇ, ಈಗ ಒಂದು ಮಾತು ಬಂತು ಏನಪ್ಪಾ ಅಂತಂದ್ರೆ ನೈಸರ್ಗಿಕ ವಿಪತ್ತುಗಳಿಂದ ಬಹಳಷ್ಟು ತೊಂದರೆ ಆಗುತ್ತದೆ ಅನ್ನುವಂಥದ್ದು. ದ್ರಾಕ್ಷಿಗೆ ವಿಶೇಷವಾಗಿ ದ್ರಾಕ್ಷಿಗೆ ಬಹಳ ಸೆನ್ಸಿಟಿವ್ ಬೆಳೆ ಇರುವಂತಹದ್ದು, ಬಹಳಷ್ಟು ಕಾಳಜಿ ನಾವು ಮಾಡಬೇಕಾಗ್ತದೆ. ಇಂಥ ಒಂದು ಸನ್ನಿವೇಶದೊಳಗೆ ಮುಂದಿನ ದಿನಗಳಲ್ಲಿ ಸಹಿತ ಇಂಥ ಏರುಪೇರುಗಳೇನದವಲ್ಲ ಬಹಳಷ್ಟು ಆಗ್ತಾವ ಅಂತೇಳಿ ನಮ್ಮ ತಜ್ಞರು ಹೇಳ್ಕೊತಾನೆ ಬಂದಾರ. ಈಗ ಯಾಕಪ್ಪ ಅಂತಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ, ಅದರಿಂದ ಮಳೆಯೂ ಹೆಚ್ಚಾಗ್ತದೆ, ಬರಾನೂ ಬರತೈತಿ, ಚಂಡಮಾರುತಗಳು ಬರ್ತಾವ, ಗುಡುಗು ಸಿಡ್ಲು ಮಿಂಚು ಆಣೆಕಲ್ಲು ಇವೆಲ್ಲ ಇರ್ತಾವ. ಇಂಥ ಒಂದು ಸನ್ನಿವೇಶದೊಳಗೆ ಯೋಜನೆ ಮಾಡುವಂತಹದ್ದು ಬಹಳ ಮುಖ್ಯ. ವಾತಾವರಣವನ್ನು ನೋಡಿಕೊಂಡು ನಾವು ಯೋಜನೆ ಮಾಡಬೇಕು. ಈ ನಿಟ್ಟಿನೊಳಗೆ ವಿಶ್ವವಿದ್ಯಾಲಯಗಳ ತಜ್ಞರು, ಅಧಿಕಾರಿಗಳು ಇವರ ಸಹಕಾರವನ್ನು ತಗೊಂಡು ತಾವು ಯಾವ ರೀತಿ ಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಣ ಪಡ್ಕೊಳ್ಳೋದು ರೈತರು ಬಹಳ ಮುಖ್ಯ. ಇದ್ರ ಬಗ್ಗೆ ಏನಾದರೂ ತಾವು ಯೋಚನೆ ಮಾಡಿದ್ರೆ? ಈಗಂತೂ ಸರ್ ನಾವು ಮೊದಲ ಅಲ್ಪ ಸ್ವಲ್ಪ ಸಾಲಿ ಕಲ್ತಾವ್ರ ನಾವು ಮೊದಲ. ಈಗಿನ ನಮ್ಮ ಹುಡುಗರು ಏನದಲ್ಲ ನಮ್ಮ ಮಕ್ಕಳು ಅದಾರಲ್ಲ ಅವರು ಡಿಗ್ರಿ ಮುಗಿಸ್ಯಾರ. ಅವ್ರ ಏನೈತಿ ಇನ್ನ ಅದ್ರ ಬಗ್ಗೆ ಅವ್ರು ಈಗಾಗಲೇ ಹೊರಗಿನ ಮಾಹಿತಿ ತಗೊಳಕತ್ಯಾರ. ನಾವು ನಾಸಿಕ್ ಕಳಿಸಿ ನಾಸಿಕ್ದಿಂದ ಒಂದು 6 ತಿಂಗಳಿಂದ 1 ವರ್ಷ ಅಲ್ಲಿ ಕಳಿಸಿ ಅದ್ರ ಮಾಹಿತಿ ತಗೊಂಡು ನಾಸಿಕ್ದಾಗ ಇಲ್ಲಿಗೆ ನಾಸಿಕ್ಕ ಏನ್ ಪರಕ್ ಐತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಸಂಬಂಧ ಕಳಿಸ್ಬೇಕಂತ ವಿಚಾರಿತ್ತು. ಈ ಪ್ರಕೃತಿ ವಿಕೋಪ ಮತ್ತು ಚಂಡಮಾರುತ ಇವು ಗಾಳಿ ಗುಡುಗ ಸಿಡಿಲ ಇಂತಾದ್ರಿಂದ ನಾವು ಏನ್ ಕಲ್ತ್ ಬಂದ್ರು ಇವು ನಮ್ಮನ್ನ ಬಿಡಂಗಿಲ್ಲ ರೀ. ಅದನ್ನ ನಾವು ಕಲ್ತ್ ಬಂದದ ವಿದ್ಯೆಯಿಂದ ಇದನ್ನ ನಾವು ಕಡಿಮೆ ಮಾಡಕ್ಕಾಗಂಗಿಲ್ಲ. ಅದನ್ನ ಏನೈತಿ ಮುಂದಿನ ದಿನಮಾನದೊಳಗ ನಾವು ಹಾಕುವುದು ಸರ್ಕಾರಿ ಗೊಬ್ಬರವನ್ನ ಪೂರಾ ನಿರ್ನಾಮ ಒಟ್ಟ ಇಲ್ಲ ಅನ್ನೋಂಗ ಮಾಡಿ ಹೆಂಡಿ ಗೊಬ್ಬರ ಹಾಕಿ ಗೋಮಂತ್ರದಿಂದ ಮತ್ತು ಇವು ಏನದಲ್ಲ ಗೋಮಂತ್ರದಿಂದ ತಯಾರು ಮಾಡಂತ ಇವನು ಆರ್ಗ್ಯಾನಿಕ್ ಏನ್ ಮಾಡ್ತಾರಲ್ರಿ ಇದನ್ನ ನಾವು ಮಾಡಿ ಕಿಸಿಂದ ಇದನ್ನ ರೋಗಗಳನ್ನು ನಾವು ಕಡಿಮೆ ಮಾಡ್ಕೋತೀವಿ ಅನ್ನುವಂತ ಒಂದು ವಿಚಾರ ಇಟ್ಕೊಂಡಿವಿ. ಅತಿ ರೋಗ ಈ ನಾವು ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಹೆಚ್ಚಿನ ರೋಗ ಬರ್ತತಿ. ಅದನ್ನ ಹಾಕ್ಲಾರ್ದ ಬೆಳೆಸಿದ್ರ ಈಗ ಇದ ವರ್ಷ ನಾವು ಏನೈತಿ ಬರೀ ಆರ್ಗ್ಯಾನಿಕ್ ಒಂದ್ ಸ್ವಲ್ಪ ಯೂಸ್ ಮಾಡಿವ್ರಿ. ಯೂಸ್ ಮಾಡಿದ್ದು ಅಟ್ಟ ಒಂದ್ ಯೂಸ್ ಬರೀ ಇದ ಸರಿ ಫಸ್ಟ್ ಮಾಡಿವಿ. ನಮಗ ಕೆಲವೊಂದ್ ಏರಿಯಾದಾಗ ಪೂರಾ ನಿರ್ನಾಮ ಆಗ್ಯಾವ್ರಿ. ಆದ್ರೆ ನಮ್ಮ 50% ಆಗ್ಯಾವ. 50% ಆಗ್ಯಾವ ಅಂದ್ರ ಅದು ರಿಸಲ್ಟ್ ಒಂದ್ ಸ್ವಲ್ಪ ಬಂದೈತಿ ಅಂತೇಳಿ ನಮ್ಗೆ ಅನಿಸೈತಿ. ಇದನ್ನ ನಾವು ಹೆಚ್ಚಿಗೆ ಮಾಡಿದೀವಿ ಅಂದ್ರ ಮಳಿ ಈಗ ಅಣಿಕಲ್ ಒಂದ್ ಬಿಟ್ಟು ಬೇಕಾದಷ್ಟು ಮಳಿ ಆದ್ರೂ ಏನೂ ಆಗುದಿಲ್ಲ ಅಂತ ನಮ್ಗೆ ಅನಸಾಕತೈತಿ. ಅಣಿಕಲ್ ಒಂದ ಅದಕ್ಕೆ ಇದು ರೀ ಕುತ್ತ ಅದು ಎತ್ತರ ಮ್ಯಾಗಿಂದ ದೊಡ್ಡ ಅಣಿಕಲ್ ಬಿತ್ತಂದ್ರ ಅದ್ ಎಂತಾದ ಕಾಯಿರ್ಲಿ ಎಂತಾದ ತಪ್ಪಲಿರ್ಲಿ ಹರ್ಕೊಂಡು ಹೋಗತಿ. ಹಂಗ ಮಳಿ ಆದ್ರೆ ಏನಾಗಂಗಿಲ್ಲ. ನಾವು ಈ ಟೈಪ್ ಮಾಡ್ಕಿಸಿಂದ ಹೆಚ್ಚಿಗೆ ಅನುಕೂಲ ಮಾಡ್ಕೋಬೇಕಂತೇಳಿ ಒಂದ್ ಲೆಕ್ಕ ಹಾಕೊಂಡಿವಿ ನೋಡ. ಗೌಡ್ರ, ಈಗ ನಿಮ್ಮಲ್ಲಿ ಈಗ ದ್ರಾಕ್ಷಿಗೆ ಬಹಳ ಕೌಶಲಯುಕ್ತ ಕೂಲಿ ಆಳುಗಳು ಬೇಕಾಗ್ತಾರ. ಯಾಕಂತಂದ್ರ ಅದನ್ನ ಚಾಟ್ನಿ ಮಾಡೋದು ಒಂದ್ ಕೌಶಲ ಇರ್ತದ, ವಿಜ್ಞಾನ ಇರ್ತದ ಅದ್ರೊಳಗ. ನಿಮ್ಮಲ್ಲಿ ಹೆಂಗ ಪರಿಸ್ಥಿತಿ ಅದ ಕೂಲಿ ಆಳುಗಳ ಪರಿಸ್ಥಿತಿ? ಲೇಬರ್ ವಿಚಾರದಾಗ ಎಲ್ಲಾ ಕಡೆ ದ್ರಾಸ ಐತ್ರಿ. ಆದ್ರೂ ನಮ್ಮಲ್ಲಿ ಏನೈತಿ ದ್ರಾಕ್ಷಿ ಬಾಳ ಇಲ್ರಿ. ನಮ್ಮಲ್ಲಿ ದ್ರಾಕ್ಷಿ ಇಲ್ಲಿ ಒಳ್ಯಾರ ಒಂದ್ ಎರಡು ಬೇಡ, ಮೂರ್ ಮಂದಿ ರೈತರ ಅಟ್ಟ ಹೆಚ್ಚಿವ್ ನಾವು. ಅದನ್ನ ಪಕ್ಕ ಇದ್ರಾಗ ಪರಿಣಿತರು ಯಾರು ಇಲ್ಲ, ಯಾರು ಲೇಬರ್ಗಳು. ನಾವು ಅವ್ರನ್ನ ತಯಾರು ಮಾಡ್ಬೇಕ್ರಿ. ಅವ್ರನ್ನ ನಮ್ಮಲ್ಲಿ ಮತ್ತೊಂದ್ ಅಗದಕ್ಕೆ ಬರುವ ಆಳುಗಳನ್ನ ಅಲ್ಲಿ ಹಚ್ಚಬೇಕು. ಮುಂದ ನಿತ್ತ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡ ಅಂತೇಳಿ 5-6 ವರ್ಷದಾಗ ಒಂದ 25-30 ಜನ ನಾವು ತಯಾರು ಮಾಡಿವಿ. ನಮಗೊಂದು 10-15 ಜನ ಬೇಕಾಗ್ತಾರ. ನಮ್ಮಲ್ಲಿ ಒಬ್ರು ಬಿಟ್ಟಿರ್ತಾರ, ಅವ್ರು ಬಂದಿರ್ತಾರ. ಹಿಂಗಾಗಿ ನಮ್ಮಲ್ಲಿ ಒಟ್ಟು ಒಂದು 30 ಜನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿವಿ ಅವ್ರಿಗೆ. ನಾವು ಮಾಡುವ ಹೊತ್ನಾಗು ಮನೆ ಅವ್ರು ಮುಂದಿರತೀವಿ, ಮಾಲಕರ ಈ ಟೈಪ್ ಮಾಡ್ಬೇಕು ಈ ಟೈಪ್ ಮಾಡ್ಬೇಕು ಅಂತ ಹೇಳ್ಕೋತ ಬಂದಿವಿ. ಹಂಗ ಸಾಕೋತ ಬಂದತ್ರಿ. ಇನ್ನು ಮುಂದಿನ ದಿನಮಾನದಾಗು ಇಲ್ಲಿ ದ್ರಾಕ್ಷಿನ ಹೆಚ್ಚಿಗೆ ಆಗು ಸಾಧ್ಯತೆ ಐತಿ. ಮತ್ತ ಈಗ ಇತ್ತಿತ್ತಲಾಗ ಇವು UPಯಿಂದ ಬರಾಕತ್ಯಾರ್ರಿ. UPಯಿಂದ ಮಂದಿ ಬಂದು ಒಂದೊಂದು ಟೀಮ್ ಅಲ್ಲೊಂದು ಟೀಮ್ ಇರ್ತಾರ, ಅವ್ರಿಗೆ ಅಗಾವ ಟೆಂಡರ್ ಕೊಡ್ತಾರ, ಅವ್ರ ಗಿಡದ ಲೆಕ್ಕದ ಮ್ಯಾಗ ಇರ್ತತಿ. ಅವರು ಬಂದ್ ಮಾಡಾಕತ್ಯಾರ್ರಿ, ಅವರು ಬಂದ್ ಮಾಡಾಕತ್ಯಾರ. ನಾವೇನ್ ಅವ್ರನ್ನ UP ಅವ್ರನ್ನ ಹೆಚ್ಚಿಲ್ಲ, ನಮ್ಮಲ್ಲಿ ಲೋಕಲ್ ಮಂದಿ ತಗೊಂಡ ಮಾಡಿವಿ. ನಮಗೇನ್ ಹಂಗೇನ ಸರಿ ಅನಿಸೈತ್ರಿ. ನಾವು ಕಡ್ಡಿ ಮಾಡೋದ್ರಾಗ್ಲಿ, ಕಾಯಿ ಕಟ್ ಮಾಡೋದ್ರಾಗ್ಲಿ, ಮುಂದೆ ಚಾಟ್ನಿ ಆಗ್ಲಿ, ಇವತ್ತು ಕೆಲಸ ತಗೋದ್ರಾಗ್ಲಿ, ಬಣ್ಣ ಹಚ್ಚು ಎಲ್ಲಾನು ಹಿಡ್ಕೊಂಡು ಹೆಚ್ಚು ಕಡಿಮೆ ಇಲ್ಲೇ ನಾವು ಲೋಕಲ್ ಆಳುಗಳೆಲ್ಲ ಮಾಡ್ಸಾಕತ್ತೀವಿ. ಆ ಟೈಮ್ಗೆ ಅವ್ರಿಗೆ ಆಗಾವ ಹೇಳ್ಕೊಂಡಿರ್ತೀವಿ, ಬರ್ತಾರ್ರಿ, ಕೆಲಸ ಮಾಡಿಕೊಡ್ತಾರ. ಮತ್ತ ಹಂಗ ಏನೋ ಅನಿವಾರ್ಯ ಇರ್ಲಾರ್ದಾಗ ಮಗ್ಲಿ ಇಲ್ಲೆಲ್ಲ ಕಾಕಂಡಿಕಿ, ಮಮದಾಪುರ, ಚಿಕ್ಕಲಿಕಿ ಕ್ರಾಸ್ ಮೊದಲಿನ ದ್ರಾಕ್ಷಿ ಊರ್ಯವು, ಅಂತ ಊರಿಂದ ಟೀಮ್ ತರಿಸ್ತೀವಿ. ಒಟ್ಟ ಇಲ್ಲಿ ಬಹಳ ಮಂದಿ ಯಾರು ಸಿಗಲಾರ್ದ ಅವರು UPಯಿಂದ ಬಂದದ ಟೀಮ್ ಇರ್ತಾವ್ರಿ. ಅವ್ರು ಎಲ್ಲಾರು ಒಂದ್ ಕಡೆ ಒಂದು ಸ್ಟ್ಯಾಂಡ್ ಮಾಡಿರ್ತಾರ, ಅಲ್ಲಿದಿಂದ ಅವ್ರನ್ನ ತಗೊಂಡ್ಬಂದು ತಮ್ಮ ಕೆಲಸ ಮಾಡ್ಕೋತಾರ ರೈತರಿ. ಈಗ ಪ್ರತಿ ವರ್ಷ ಎಷ್ಟು ಇಳುವರಿ ನೀವು ತೆಗಿತಾ ಇದ್ರಿ? ಒಂದು ಒಂದ್ ಎಕರೆಗೆ ನನಗೆ ಹೇಳ್ರಿ, ಒಂದ್ ಎಕರೆಗೆ ಎಷ್ಟು ಖರ್ಚು ಬರ್ತದ, ಆಮೇಲೆ ಎಷ್ಟು ಇಳುವರಿ ಬರ್ತದ, ಮತ್ತೆ ಏನು ಆದಾಯ ಬರ್ತದ ಸರಾಸರಿ? ಆದಾಯ ಅಂದ್ರೆ ಸರ, ಈಗ ನಾವು ಯಾವುದೇ ಪೀಕ್ ಮಾಡಿದ್ರು ಈ ಪ್ರಕೃತಿ ಈ ಕೋಪಕ್ಕೆ ಹಾನಿ ಆಗಲಾರ್ದ ಬತ್ ಅಂದ್ರ ಈ ದ್ರಾಕ್ಷಿ ಮುಂದೆ ಯಾವ ಪೀಕೂನು ಇಲ್ಲ, ಅದೇ ದೊಡ್ಡ ಪೀಕ್ ಈಗ. ಆದ್ರೆ ಏನೈತಿ ಮಿನಿಮಮ್ 3 ಟನ್ ಅಂತರೂ ಬೆಳಿಬೇಕ್ರಿ ಎಲ್ಲರೂ. ಬೆಳೆಯವ್ರ 5 ಟನ್ 6 ಟನ್ ಬೆಳಿತಾರ್ರಿ. ಆದ್ರೆ ನಾವು ಇಲ್ಲಿ 6 ವರ್ಷದಿಂದ ನಾವು ಹೆಚ್ಚು ಬೆಳೆಯಕತ್ತೀವಿ. ಮಿನಿಮಮ್ 3 ಟನ್ ನಾವು ಮಾಡಿವ್ರಿ. 3 ಟನ್ ಮಾಡಿವಿ, 150-190 ಮಟ್ಟ ರೇಟ್ ಐತ್ಯಾವು. ನಾವು 150 ಟಾರ್ಗೆಟ್ ಮಾಡ್ಕೊಳ್ಳೋದ್ರಿ. ಎವರೇಜ್ ಸುಮಾರ ಚಲೋ ಎವರೇಜ್ 150 ರೂಪಾಯಿ ರೇಟ್ ಬೀಳ್ತತಿ ಮನುಕರಿ. 150 ರೂಪಾಯಿ ಒಂದ್ ಕೆಜಿ ರೀ. ಮತ್ತ ಹಸಿಕಾಯಿ ಆದ್ರೆ 30 ರೂಪಾಯಿ 32 ರೂಪಾಯಿ ಒಂದ್ ಕಿಲೋ ಮಾರ್ತತ್ರಿ. ಅದೂ 1 ವರ್ಷ ಕೊಟ್ಟಿದ್ದೀವ್ರಿ. 2 ಎಕರೆ ಫಸ್ಟ್ನೇ ವರ್ಷ ಹಚ್ಚಿದೀವ್ರಿ. ಅದು ಮಾಣಿಕ ಚಮನ್ ಅಂತೇಳಿ 32 ಟನ್ ಕಾಯಿ ಹೊಡಿತೀರ ಫಸ್ಟ್ನೇ ವರ್ಷ ರೀ. 32 ಟನ್ ಕಾಯಿ ಹೊಂಟ್ರೆ 2 ಎಕರೆ 936,000 ರೂಪಾಯಿ ಆತ ಎರಡೇ ಎಕರೆ. ಮತ್ತೆ ಎರಡನೇ ವರ್ಷನು ಚಲೋ ಹೊಂಟೈತ್ರಿ, ಅದು 10 ಟನ್ ಮುನುಕಾತು, 10 ಟನ್ ಮುನುಕಾತು 150 ರೂಪಾಯಿ ಮಾರ್ತಿ, ಅದ 2 ಎಕರೆ 15 ಲಕ್ಷದಾತು. ಉತ್ಪನ್ನ ಎದುರಾಗ ಬರಂಗಿಲ್ಲ, ಆದ್ರ ಅದ್ರ ನುಕ್ಸಾನ ಅಂತ ನಾವ್ ಏನಾರ ಹಾಕೈತಿಪ್ಪ ಅಂತಂದ್ರ ರೋಗಿನೊಳಗೆ ಏನ್ ನುಕ್ಸಾನ ಆಗುದಿಲ್ಲ, ರೋಗಿ ಎಂತಾದಿದ್ರು ಎಣ್ಣಿ ಹೊಡಿತಾರ. ಅದಕ್ಕೆ ಕುತ್ತಂದ್ರ ಮಳಿ, ಪ್ರಕೃತಿ ಕೋಪ, ಚಂಡಮಾರುತ, ಅಣಿಕಲ್ಲ, ಇದರಿಂದ ಮಾತ್ರ ಹಾನಿಯಾಗಿ ನುಕ್ಸಾನ ಹಾಕನ್ ರೈತ. ಅದನ್ನ ಬಿಟ್ಟರೆ ರೋಗಿನಾಗ ಯಾವನು ಹೋಗಂಗಲ್ರಿ, ಈಗ ಎಲ್ಲಾ ತರ ಎಣ್ಣೆ ಅದಾವ, ಎಲ್ಲಾನು ಹೊಡಿತಾರ, ಎಲ್ಲಾನು ಮಾಡಿನೂ ಈ ಅಣಿಕಲ್ಲ ಮಳಿ ಬಿದ್ರೆ ಅವ್ನು ಹಣಿ ಬರ ಹೋಗಿಬಿಡ್ತಾನ ಜಡ್ ಕಡಿತಾವ. ಗೌಡ್ರೆ, ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು, ನಿಮ್ಮ ಅನುಭವಗಳನ್ನು ಹಂಚ್ಕೋಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಕೊಡ್ತೀವಲ್ರಿ ಸರ್, 9714116436. ಆತ್ಮೀಯರೆ, ಗೌಡಪ್ಪ ಗೌಡ ಪಾಟೀಲ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9741164936. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಗೌಡಪ್ಪ ಗೌಡ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ದ್ರಾಕ್ಷಿ ಬೆಳೆಯ ಅನುಭವಗಳನ್ನ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ರೈತರಿಗೆ ಈ ದ್ರಾಕ್ಷಿ ಬೆಳೆಯಿಂದ ಅನುಕೂಲ ಕಲ್ಪಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇಲ್ಲಿ ತನಕ ದ್ರಾಕ್ಷಿ ಬೆಳೆಯಲ್ಲಿನ ಅನುಭವದ ಬಗ್ಗೆ ಬಬಲೇಶ್ವರ ತಾಲೂಕಿನ ದೇವಾಪುರ ಗ್ರಾಮದ ಗೌಡಪ್ಪ ಗೌಡ ಪರಪ್ಪ ಗೌಡ ಪಾಟೀಲ್ ಅವರೊಡನೆ ನಡೆಸಿದ ಸಂದರ್ಶನದ ಮರು ಪ್ರಸಾರ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಢಿ. ಈಗ ಮೈನಾಬಾಯಿ ಸರಡಗಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ಪಾಟಿಯ ಬುಡ ಬುಡ ಕ್ಯಾನ ಕರುಣ ಪಾಟಿಯ ಬುಡ ಬುಡ ಕ್ಯಾನ ಬಲ ಒಂದು ನಾ ಹೇಳುತ್ತೆ ಬಂದ ಹಕ್ಕೆ ಒಂದು ನೋಡದಾಗು ತಾಯಿ ಹಕ್ಕೆಯ ಸಕಣ ಹೇಳತ್ತೇನೆ ಮಗಳೇ ಹಕ್ಕೆಯ ಸಕಣ ಹೇಳತ್ತೇನೆ ಮಗಳೇ ಹಕ್ಕೆಯ ಸಕಣ ಹೇಳತ್ತೇನೆ ಮಗಳೇ ಹಕ್ಕೆಯ ಸಕಣ ಹೇಳತ್ತೇನೆ ಮಗಳೇ ಕಾಲ ಕಾಲದ ಬುಡ ಬುಡಕೇನ ಕಾಲ ಕಾಲದ ಬುಡ ಬುಡಕೇನ ಮೋಲ ಕೇಲ ಒಂದು ಹೇಳುತ್ತೆ ಬಂದ ಕಾಯ ಪೂರದ ಮರುಮವ ತಿಳಿದು ಉಪಾಯ ತಿಳ್ಕೊಂಡಿರಬೇಕು ಮಗಳೇ ಉಪಾಯ ತಿಳ್ಕೊಂಡಿರಬೇಕು ಮಗಳೇ ಉಪಾಯ ತಿಳ್ಕೊಂಡಿರಬೇಕು ಮಗಳೇ ಉಪಾಯ ತಿಳ್ಕೊಂಡಿರಬೇಕು ಮಗಳೇ ಸಿದ್ದರಾಮನ ಮಗನ ನೋವ ಸಿದ್ದರಾಮನ ಮಗನ ನೋವ ಈಶ್ವರಾಜನ ಮೊಮ್ಮಗನೋವ ಬಲ ಒಂದು ನಾ ಹೇಳುತ್ತೆ ಬಂದ ಬೋಲ ಬಲ ನೆನ ಬಂದದು ಮಗಳೇ ಬೋಲ ಬಲ ನೆನ ಬಂದದು ಮಗಳೇ ಬೋಲ ಬಲ ನೆನ ಬಂದದು ಮಗಳೇ ಬೋಲ ಬಲ ನೆನ ಬಂದದು ಮಗಳೇ ಮೂರ ಮಂದಿವರ ಗೌಡ ರವ್ವ ಮೂರ ಮಂದಿವರು ಗೌಡ ರವ್ವ ಇದೇ ಊರ ಗೌರಿರುತ್ತಾರವ್ವ ನೆನಗಾಗೋಳ ತರು ತರು ತಾಯಿ ಅವರಿಗೆ ಹೇಳವರ್ಯಾರೆಲ್ಲ ಮಗಳೇ ಅವರಿಗೆ ಹೇಳವರ್ಯಾರೆಲ್ಲ ಮಗಳೇ ಅವರಿಗೆ ಹೇಳವರ್ಯಾರೆಲ್ಲ ಮಗಳೇ ಮಂದಿ ನೆನ ವೈರಿಗಳಮ್ಮ ಆರ ಮಂದಿ ನೆನ ವೈರಿಗಳಮ್ಮ ನಿನ್ನ ಮ್ಯಾಲೆ ಅವರ ಇಟ್ಟಾರ ಕಣ್ಣ ಅವರ ಕೈಯಾಗ ಸಿಕ್ಕರ ತಾಯಿ ದಿಕ್ಕ ತಪ್ಪಸೆ ಬಿಡುತ್ತಾರು ಮಗಳೇ ದಿಕ್ಕ ತಪ್ಪಸೆ ಬಿಡುತ್ತಾರು ಮಗಳೇ ದಿಕ್ಕ ತಪ್ಪಸೆ ಬಿಡುತ್ತಾರು ಮಗಳೇ ದಿಕ್ಕ ತಪ್ಪಸಿ ಬಿಡುತ್ತಾರು ಮಗಳೇ ಸುತ್ತಮುತ್ತಲ ಮುತ್ತಿಗಾಕ್ತಾರ ಸುತ್ತಮುತ್ತಲ ಮುತ್ತಿಗಾಕ್ತಾರ ಎಲ್ಲಿ ಆದರ ಬಿಡದಿಲ್ಲವ್ವ ಜಪ್ಪಸಿ ಬಾಳ ನಡಿಬೇಕು ತಾಯಿ ತೆಪ್ಪಸಿಗೊಂಡ ಪಾರಗುಮಗಳೇ, ತೆಪ್ಪಸಿಗೊಂಡ ಪಾರಗುಮಗಳೇ, ತೆಪ್ಪಸಿಗೊಂಡ ಪಾರಗುಮಗಳೇ, ತಪ್ಪಿಸಿಗೊಂಡು ಪಾರಗಮಗಳೇ. ಅಕ್ಕ ಕೇಳನ ಒಂದೇ ಹೇಳತ್ತೇನೆ, ಅಕ್ಕ ಕೇಳನ ಒಂದೇ ಹೇಳತ್ತೇನೆ, ಸತ್ಯ ಶರಣರ ಕೂಡುವರಂತ, ಮುತ್ತಿನ ಚಂಡಾಡುವರಂತ, ಮುಂದಾಗೆ ಬತ್ತಿ ಹಿಡಬೇಕು ಮಗಳೇ, ಮುಂದಾಗೆ ಬತ್ತಿ ಹಿಡಬೇಕು ಮಗಳೇ, ಮುಂದಾಗಿ ಬತ್ತಿ ಹಿಡಬೇಕು ಮಗಳೇ, ಮುಂದಾಗಿ ಬತ್ತಿ ಹಿಡಬೇಕು ಮಗಳೇ.